2 ಎಕರೆ ಅಂದ್ರೆ ನಿಮ್ಗೆ ಹೇಗೆ ಪಿತ್ರಾಜಿತನ ಅಥವಾ ನೀವು ಗಳಿಸಿದಂತ? ಸರ್, ನಮ್ಮ ತಂದೆ ಗಳಿಸಿರ್ತಕ್ಕಂಥದ್ದು 2 ಎಕರೆ, ಪಿತ್ರಾಜಿತ 1-2 ಎಕರೆ, ಅಣ್ಣ ತಮ್ಮದಿರು 3 ಜನ ಇದ್ದೀವಿ, 2 ಎಕರೆ ಹಂಚ್ಕೊಂಡಿದ್ದೀವಿ ಅದರಲ್ಲಿ ಇವಾಗ. ಅಲ್ಲ, ನಿಮ್ಮ ತಂದೆ ಗಳಿಸಿದ್ದು 2 ಎಕರೆ ಅಂತ ಅಂದ್ರೆ 2 ಎಕರೆನಲ್ಲಿ ಅಣ್ಣ ತಮ್ಮದಿರು ಹಂಚ್ಕೊಂಡ್ರೆ 2 ಎಕರೆ ಹೆಂಗ್ ಬರುತ್ತೆ? 4 ಎಕರೆ ಪಿತ್ರಾದಿತ್ತ, 2 ಎಕರೆ ಪಿತ್ರಾದಿತ್ತ ಸತ್ತು, 2 ಎಕರೆ ಇತ್ತು ನಮ್ಗೆ. ನಮ್ಮ ತಂದೆ ಗಳಿಸತಕ್ಕಂಥದ್ದು 2 ಎಕರೆ, ಅದರಲ್ಲಿ ನಾವು 2 ಎಕರೆ ತಗೊಂಡಿದ್ದೀವಿ. ಈಗ 2 ಎಕರೆ ಅಂತ ಅಂದ್ರೆ ಕೃಷಿ ಮಾಡೋದಕ್ಕೆ ಸಾಕು ನನಗೆ ಜೀವನ ನಡೆಸೋದಕ್ಕೆ ಅಂತ ಅನ್ಸುತ್ತಾ? ಸರ್, ನನಗೆ ಆ ಥರ ಅನ್ಸೋದಿಲ್ಲ ಸರ್. ನನ್ನ ಜೀವನ ಇರೋ ತನಕ ನಾನು ಸಂಪಾದಿಸಬೇಕು, ಆದಷ್ಟು ಶ್ರಮ ಪಡಬೇಕು, ಜೀವನ ಮಾಡಬೇಕು, ಕಷ್ಟಪಡಬೇಕು, ಹೊಸ ಹೊಸ ಬೆಳೆ ಕಂಡಿಡಿದು ಮಾಡಬೇಕು ಅಂತ ಒಂದು ಛಲದಿಂದ ನಾವು ಚಿಂತಿಸ್ತಾ ಇದ್ದೀವಿ. ತಂದೆಯಿಂದ ನಿಮಗೆ ಬಂದಂತಹ 2 ಎಕರೆ ಕೃಷಿ ಜಮೀನನ್ನ ನೀವು ಏನಾದ್ರು ಬೇರೆ ವಿಸ್ತರಿಸೋದ್ರೆ, ಬೇರೆ ಹೊಸ ತಗೊಳ್ಳೋದು ಆ ಥರ ಏನಾದ್ರು ಮಾಡಿದ್ರ? ಸರ್, ಅದನ್ನ ನಮಗೆ ಮಾಡೋದಕ್ಕೆ ನನಗೆ 3 ಜನ ಹೆಣ್ಮಕ್ಳು, 1 ಮಗ. ಆ 3 ಜನ ಹೆಣ್ಮಕ್ಳಲ್ಲೇ 2 ಜನನ ಮದುವೆ ಮಾಡಿದ್ದೀನಿ ಹೆಣ್ಮಕ್ಳನ್ನ. 1 ಮಗನ್ನ ಮೈಸೂರು ಕಾಲೇಜಲ್ಲಿ ಓದಿಸ್ತಾ ಇದ್ದೀನಿ. ನಾವು ಅದನ್ನ ಜೀವನ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ, ನಾವು ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ತಂದೆ ತಾಯಿದೀರು ಭಾರಿ ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಜಮೀನು ಅದು. ಅವರು ಏನು ಯಾವ ಥರ ಮಾಡಿದ್ರು ಅಂದರೆ, ನಮ್ಮ ತಂದೆಯೇ ಜೊತೇಲಿ ಹುಟ್ಟಿದವರು 6 ಜನ ಅಣ್ಣ ತಂದಿರು. 6 ಜನ ಅಣ್ಣ ತಂದಿರಲ್ಲಿ ಅವರು 1.5 ಎಕರೆ ಅದು ಪಿತ್ರಾರ್ಜಿತ ಬಂತು. ಅದರಲ್ಲಿ ನಮ್ಮ ಅಣ್ಣ ದೊಡ್ಡವನ್ನ ಓದಿಸ್ಕೊಂಡು ಆ ಜಮೀನ 2 ಎಕರೆ ಕೊಂಡ್ಕೊಂಡು ಒಂದು ಮನೆ ಕಟ್ಟಿ ನಮ್ಮ ಅಣ್ಣವ್ರನ್ನ MA ಗ್ರ್ಯಾಜುಯೇಟ್ ಮಾಡಿಸಿ ನಮ್ಮ ತಾಯಿ ತಂದೆಯವರು, ಅದರ ಜೊತೆಗೆ 2 ಎಕರೆ ಭೂಮಿ ತಗೊಂಡು 1.5 ಎಕರೆಯಲ್ಲಿ ಸಂಪಾದನೆ ಮಾಡಿ ಅದನ್ನ ಕಷ್ಟಪಟ್ಟು ರೂಢಿಸ್ಕೊಂಡು ಈ ಮಟ್ಟಕ್ಕೆ ನಮಗೆ ಬೆಳವಣಿಗೆ ಮಾಡಿದ್ರು. ನೀವೇನು ವಿದ್ಯಾಭ್ಯಾಸ ಮಾಡಿದಿರಿ ನಾಯಕರ? ನಮ್ಮ ಅಣ್ಣವ್ರನ್ನ ಫಸ್ಟ್ ಅವರು ಏನ್ ಹೇಳಿದ್ರು ಅಂದ್ರೆ, 2 ಜನ ಏನಕ್ಕೆ ಹಂಚ್ಕೊಂಡು 2 ಎಕರೆ ಅಂದ್ರೆ, ಇಲ್ಲಿ 1 ಎಕರೆ ಇದೆ ಇಲ್ಲಿ ಪಾಕ ಇನ್ನೊಂದ್ ಕಡೆ, ನನಗೆ ಇದು 1 ಎಕರೆ ಸಾಕು, ನೀವು ಆಳ್ಗಾಲ 2 ಎಕರೆ ಹಂಚ್ಕೊಳ್ಳಿ, ನಿಮ್ಮಿಬ್ರೇ ತಗೊಳ್ಳಿ ಅದನ್ನ, ನನಗೇನು ಬೇಡ ಅಂದ್ಬಿಟ್ಟು ಅವ್ರು ಲೆಕ್ಚರ್ ಆಗಿ ಪ್ರಿನ್ಸಿಪಲ್ ಆಗಿ ರಿಟೈರ್ಮೆಂಟ್ ಆದರು. ಅದನ್ನ ನಾವು ಅದನ್ನ ಶ್ರಮ ಪಟ್ಟು ಅದನ್ನ ನಾವು 2 ಎಕರೆ ಹಂಚಿ ನಮ್ಮ ಅಣ್ಣವ್ರು ಕೆಲ್ಸಕ್ಕೆ ಸೇರಿದ್ಮೇಲೆ ನಮ್ಗೊಂದು ಬೋರ್ಗಲ್ಲಿ ಹಾಕ್ಸ್ಕೊಟ್ರು ಅವ್ರ ಸ್ವಂತ ದುಡ್ಡಿಂದ. ಅವ್ರಿಗೆ ನಮಗೆ ಕೃಷಿಗೆ ಆದಷ್ಟು ಸಹಾಯ ಮಾಡಿದ್ರು. ಅವ್ರು ಮಾಡಿಕೊಡ್ತಕ್ಕಂಥ ಮಾರ್ಗದರ್ಶನ ನಾವು ಆದಷ್ಟು ಚೇತರಿಸ್ಕೊಂಡು ನಾವೊಂದು ಬೋರ್ ಮಾಡಿಕೊಂಡು ನಾವು ಆದಷ್ಟು ಸಂಪಾದನೆ ಮಾಡಿಕೊಂಡು ನಮ್ಮ ಹೆಂಡತಿ ಮಕ್ಕಳನ್ನ ಜೀವನ ಮಾಡ್ತಾ ಇದ್ದೀವಿ ಇವಾಗ. ಅದರ ಜೊತೆಗೆ ಇವಾಗ ನಾನು ಸ್ವಲ್ಪ ಅಂಗವಿಕಲ, ಸ್ವಲ್ಪ ನಾನು ಹ್ಯಾಂಡಿಕ್ಯಾಪ್, ಸ್ವಲ್ಪ ಆಪರೇಷನ್ ಆಗ್ತದೆ ನನಗೆ. ಅದರೊಳಗಡೆ 2 ಜನ ಹೆಣ್ಮಕ್ಳು ಮದುವೆ ಮಾಡಿ ಕೂಲಿ ಮಾಡಿ ನನ್ನ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ನಾವು ಸ್ವಲ್ಪ ಏನಕ್ಕೂ ಮಾಡೋಕ್ಕಾಗಿಲ್ಲ ಇದ್ದಿದ್ರೆ. ಅಲ್ಲ, ಖಂಡಿತ. ಈಗ ಇರುವಂತ 2 ಎಕರೆನಲ್ಲಿ ನೀವು ಹೆಣ್ಮಕ್ಳನ್ನ ಮದುವೆ ಮಾಡಿ ಅವರ ಜವಾಬ್ದಾರಿಯನ್ನ ಕಳೆದಿದ್ದೀರಿ, ಮಗನ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಿ, ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂತಹದ್ದು ನಿಮ್ಮ 2 ಎಕರೆ ಜಮೀನ. 2 ಎಕರೆ ಆ ಜಮೀನಲ್ಲಿ ಒಂದು ನಮ್ಮ ಹೆಂಗಸರು ಕೂಲಿಗೆ ಹೋಯ್ತಾರೆ, ಈಗ ಕರಿತಾರೆ ಕೆಲವರು ಸೊಪ್ಪು ಮುರಿಯೋದಕ್ಕೆ ಹೋಗೋದು, ಅಲ್ಲಿ ಸೊಪ್ಪಿನ ಕೆಲಸ ಮಾಡೋದು, ಸೊಪ್ಪನ್ನ ಆಯಕ್ಕೆ ಹೋಗೋದು, ಗ್ರೇಡ್ ಮಾಡಕ್ಕೆ ಹೋಗೋದು, ಅವ್ರು ಆದಷ್ಟು ಸಮ ಮಾಡ್ತಾರೆ. ನನ್ನ ಕೈಲಾದಿದ್ದು ನಾನು ಮಾಡ್ತೀನಿ. ಅದ್ರ ಜೊತೆಗೆ ನಾನೊಂದು ನೀರು ಪಾಯಿಂಟ್ ಮಾಡ್ತೀನಿ, ನಾನು ಜರ್ನಲಿಸ್ಟ್ ನೀರು ಪಾಯಿಂಟ್ ಮಾಡ್ತೀನಿ. ಪಾಯಿಂಟು ಆ ಪಾಯಿಂಟಿಂದ ನನಗೊಂದು ಸ್ವಲ್ಪ ಸಂಪಾದನೆ ಆಗಿದೆ. ನಾನು ಭಾಳಷ್ಟು ಬೋರ್ ಮಾಡಿಸಿದ್ದೀನಿ, ಒಂದಿಲ್ಲ ಅಂದ್ರೆ ಒಂದು 300-350 ಬೋರ್ ಗಂಟೆ ಮಾಡಿಸಿದ್ದೀನಿ. ಅದೇ ಹೇಗೆ ಮಾಡ್ತೀರಿ? ನಾವು ನೀರು ಬಾಟ್ಲು, ತೆಂಗಿನಕಾಯಿ, ನಿಂಬೆ ಹಣ್ಣು 3 ಬೇಕು ನಮಗೆ. ಆ ಪಾಯಿಂಟು ಇರೋಂಥ ಜಾಗ, ನೀರು ಇರೋಂಥ ಜಾಗನ, ಆ ಪಾಯಿಂಟ್ ಅದ ಎಷ್ಟೇ ದೂರ ಇರಲಿ ಅದು ಆ ಜಾಗ, ಅಲ್ಲಿಗೆ ತಗೊಂಡೋಗಿ ನಮ್ಮನ್ನು ಬಿಡ್ತದೆ ಅದು ಆ ನೀರು ಬಾಟ್ಲು. ಆ ಹಿಂಗೆ ನಮ್ಮ ಕೈ ಹಸ್ತರೇಖೆಯಿಂದ ಹಿಡ್ಕೊಂಡ್ರೆ ಆ ಹಸ್ತರೇಖೆಯಿಂದ ಅದು ಪಾಯಿಂಟ್ ಇರೋ ಜಾಗಕ್ಕೆ ನಮ್ಮನ್ನ ಎಳಿತದೆ ಅದು ಆ ಜಾಗಕ್ಕೆ. ನಾವು ಆ ಜಾಗಕ್ಕೆ 3 ಕಡೆಯಿಂದ ನೀರು ಬಂತಕ್ಕಂಥ ನೀರನ್ನ ಅದು ರೌಂಡ್ ಕೊಡ್ತದೆ. ಅಲ್ಲಿ ಸೆಲೆ ಅಡಿಲಿ ನೀರಿನ ಕಲ್ಲು ರೌಂಡ್ ಹಿಂಗ್ ಬರ್ತದೆ, ಹಿಂಗ್ ಹೋಗ್ತದೆ, ಆ ರೌಂಡ್ ಚಕ್ರ ಕೊಡ್ತದೆ. ಆ ಚಕ್ರದಲ್ಲಿ ನಾವು ಅಲ್ಲಿ ಹೋದಾಗ ಅದು ಆ ಬಾಟ್ಲು ಗರಿ ಗರಿನ ಸುತ್ತಿ ರೌಂಡ್ ಹೊಡೆದ ಅಲ್ಲಿ ಬಿದ್ದೋಯ್ತದೆ ಆ ಜಾಗದಲ್ಲಿ. ಈ ಜಾಗದಲ್ಲಿ ನೀರು ಹಾಕಪ್ಪ ಇದು ಪಾಯಿಂಟ್ ಕೊಟ್ಟಾಗ ನಾವು ಮಾಡಿ ಬರ್ತೀವಿ, ಪಕ್ಕ ನೀರು ಸಿಗ್ತದೆ. ಎಲ್ಲಿ ಕಲ್ ತಿಳ್ಕೊಂಡ್ರಿ ಇದನ್ನ? ಸರ್, ಇದು ನಮ್ದು ಒಂದ್ಸಲ ನಮ್ಮ ಜಮೀನ್ಗೆ ನಾನೇ ನಂದು ಹಸ್ತರೇಖೆ ಗುಣ ಒಂದು ಲೆಕ್ಕಾಚಾರದಲ್ಲಿ ನಿನ್ನಲ್ಲಿ ನೀರಿಂದು ರೇಖೆ ಇದೆಯಪ್ಪ ನಿಂದು ನಡೀತದೆ ಅಂತ ಯಾರೋ ಹೇಳಿದ್ರು ನಮ್ಗೆ. ಅದು ನಾನು ಸುಮ್ಮನೆ ನಮ್ಮ ಜಮೀನ್ ಹತ್ರ ಏನೋ ಮಾಡಕ್ ಹೋಗಿ ಇದ್ ಮಾಡಕ್ ಹೋಗಿ ನೋಡುವ ಅಂತ ಇದ್ ಮಾಡಕ್ ಹೋದಾಗ ನಾನೇ ಒಂದು ಸಂಶೋಧನೆ ಮಾಡಿ ನಮ್ಮ ಬೋರ್ನ ಫಸ್ಟ್ ಪಾಯಿಂಟ್ ನಂಬದೇ ಹಾಕ್ಸ್ದೆ. ಅವಾಗ ಇದು ಅದು ರೌಂಡ್ ಬತ್ತು ಆ ಜಾಗ, ಅದಕ್ಕೆ ವರ್ಷ ಪಾಸ್ ಆಗೋಯ್ತು. ಪಾಸ್ ಆದ್ಮೇಲೆ ಒಬ್ರಿಗೊಬ್ರು ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು. ಈಗ ಇದು ಒಂದು ನಿಮ್ಗೆ ಕೃಷಿ ಚಟುವಟಿಕೆ ಜೊತೆಗೆ ಒಂದು ಇನ್ನೊಂದು ಉಪಾಯ ಆದಾಯವಾಗಿ ನಿಮಗೆ ಜೀವನಂಶಕ್ಕೆ ಕಾಪಾಡಿದೆ ಸರ್. ಅದು ಆದಷ್ಟು ಅವರು ಅಷ್ಟೇ ಕೊಡಿ ಇಷ್ಟು ಕೊಡಿ ಅಂತ ಏನಿಲ್ಲ, ಅವ್ರ ಎಲ್ಲಿ ಸಾಧ್ಯ ಆದಷ್ಟು ಅವ್ರ ಕೈಲಿ ಇದ್ದಷ್ಟು ಕೊಡ್ತಾರೆ. ಇರ್ಲಿ, ಈಗ ನಿಮ್ಮ 2 ಎಕರೆ ಜಮೀನಿನಲ್ಲಿ ನೀವು ಕೃಷಿಯನ್ನ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ನಾನು ಅವಾಗ್ಲಿಂದ ಕೃಷಿನೇ ಮಾಡ್ತಾ ಇರೋದು. ನಾನು 7th-7th class ವರೆಗೆ ಮಾತ್ರ ಓದಿದ್ದು. ಅಲ್ಲಿಂದ ಈಚೆಗೆ ನಾವು ಕೃಷಿಗೆ ಇಳ್ಕೊಂಡು ಆಡು ಕರ ದನ ಇವೆಲ್ಲ ಸಾಕೊಂಡು ನಮ್ಮ ತಂದೆಯರು ಮಾಡೋಕ್ಕಾಗಲಿಲ್ಲ, ನಾವು ಮಧ್ಯದೇನು ನಾನು ಜಮೀನ್ಗೆ ಹಾಕೊಂಡ್ರು. ರಾಗಿ ಜೋಳ ಬೆಳೀತಾ ಇದ್ದು ಆಗ ಹಾಗೇನೆ ನಮ್ಮ ಅಣ್ಣ ಒಂದು ಬೋರ್ಗಲ್ಲು ವ್ಯವಸ್ಥೆ ಮಾಡಿಕೊಡ್ತು. ಅವಾಗ ಅದು ಸ್ವಲ್ಪ ಬಾಳೆ ತೆಂಗು ಎಲ್ಲ ಮಾಡ್ದು. ಬಾಳೆ ಹಾಕ್ತು ಪ್ರಥಮವಾಗಿ. ಅವಾಗ ಕೊರೋನಾ ಬೀಳ್ತು. ಕೊರೋನಾ ಬಿದ್ದಾಗ ಅದು ಗೊನೆನೇ ಒಂದು 50-100 ಈಗ ಬಾಳೆ ಗೊನೆ ಕೇಳರೆ ಇಲ್ದಂಗೆ ಆಗ್ಬಿಟ್ರು. ಅಲ್ಲ, ಕೊರೋನಾ ಸಂದರ್ಭದಲ್ಲಿ ರೈತರಿಗೆ ಸಾಗಾಣಿಕೆಗೆ ಏನ್ ತೊಂದರೆ ಮಾಡಿರ್ಲಿಲ್ವಲ್ಲ? ಅಂಗಡಿ ಮುಂಗಟ್ಟಿಗೆ ವ್ಯವಹಾರ ಇಲ್ವಲ್ಲ ಸರ್? ಕೊಂಡ್ಕೊಳ್ಳಿಲ್ಲ. ಅದನ್ನ ತಗೊಂಡ್ ಏನಪ್ಪ ಮಾಡೋದು ನಾವು? ಖಂಡಿತ ಖಂಡಿತ, ಲಾಕ್ಡೌನ್ ಸಂದರ್ಭದಲ್ಲಿ ಲಾಸ್ ಆಯ್ತು. ನನಗೆ ಕೇಳ್ತಾ ಇರೋದು ನಿಮ್ಮ ಇಡೀ ಕೃಷಿ ಹಿನ್ನೆಲೆಯನ್ನ, ಕೃಷಿ ಪ್ರಾರಂಭ ಮಾಡಿದ್ರಲ್ಲ ಅವಾಗ ಏನೆಲ್ಲ ಬೆಳೆ ಬೆಳೀತಾ ಇದ್ರಿ ಅಂತ ಸರ್? ಅವಾಗ ನಾವು ತರಕಾರಿ, ಜೋಳ, ರಾಗಿ, ತಡ್ನಿ, ಹುರುಳಿ, ಹುಚ್ಚಳ್ಳು ಇವು ಮಾಡ್ದು. ಅಂದ್ರೆ ನೀವು ಹೊಗೆ ಸೊಪ್ಪು ಈ ಬೈಲಲ್ಲೆಲ್ಲ ಬೆಳೀತಿದ್ರಲ್ಲ, ನಿಮ್ಗೆ ಯಾಕೆ ಬೆಳಿಬೇಕು ಅನಿಸ್ತಿಲ್ಲ? ನಮ್ಗೆ ಅದೇನು ಇಷ್ಟ ಬರಲಿಲ್ಲ ಸರ್. ನಾವು ಅಲ್ಲಿ ಅಲ್ಲಿ ಅಲ್ಲಿ ಏನಂದ್ರೆ ಮನೇಲಿ ಮನೆ ತುಂಬಾ ಜನ ಬೇಕದಕ್ಕೆ. ನಾವು ಉಳಿತಾಯ ಮಾಡ್ಬೇಕು ಅಂದ್ರೆ ಮನೆ ತುಂಬಾ ಜನ ಇರಬೇಕು. ನಾವು ಏನ್ ಮಾಡ್ತೀವಿ, ಅಣ್ಣ ತಮ್ದಿರು ಅಂತಂದ್ರೆ ಅವರೇ ಬೇರೆ, ನಾವೇ ಬೇರೆ, ಬೇರೆ ಬೇರೆ ಆತರ ಆಗ್ಬಿಟ್ಟು. ಇಲ್ಲಿ ಮನೆಯಲ್ಲಿ ದುಡಿಯೋರು ಬೇಕಲ್ಲ, ಆದ್ರಿಂದ ನಾವೇನು ಮಾಡಕ್ಕಾಗಲಿಲ್ಲ. ಒಂದಲ್ಪ ಸ್ವಲ್ಪ ಹುರುಳಿ ಪಳ್ಳಿ ರಾಗಿ ಜೋಳ ಬೆಳೆಸ್ಕೊಂಡ ಆದ್ಮೇಲೆ ಸ್ವಲ್ಪ ಇದನ್ನ ಹಿಂಗೆ ಬಳೆ ಗಿಳೆ ಒಂದ್ ಸ್ವಲ್ಪ ಅದು ಇದು ಇವಾಗ ಒಂದ್ ಸ್ವಲ್ಪ ಅಡಿಕೆ ಮಾಡಿವಿ, ಸ್ವಲ್ಪ ತೆಂಗು ಮಾಡಿವಿ. ಇವಾಗ ಏನೋ ಒಂದ್ ತರದಲ್ಲಿ ಜೀವನ ಮಾಡ್ತಾ ಇವಿ. ಏನೋ ಒಂದ್ ತರದಲ್ಲಿ ಏನ್ರಿ, ಯಾವ ತರದಲ್ಲಿ ಅಂತ ಹೇಳ್ಬೇಕಲ್ಲ. ತರದಲ್ಲಿ ಅಂದ್ರೆ ಇವಾಗ ಅಲ್ಲಿ ಏನಾಗ್ತದೆ ಅಂತಂದ್ರೆ ನಮ್ಮ ಹೆಂಗಸರು ಕೂಲಿಗೆ ಹೋಗ್ತಾರೆ, ಆಮೇಲೆ ಒಂದ್ ಸಂಘ ತಗೋತೀವಿ, ಸಾಲ ತಗೋತೀವಿ, ಅದಕ್ಕೆ ಬಡ್ಡಿ ಕಟ್ತೀವಿ, ತೀರಿಸ್ತೀವಿ, ಪುನಃ ತಗೋತೀವಿ, ತೀರಿಸ್ತೀವಿ. ಏನೇನೋ ಒಂಥರ ಅಡ್ಜಸ್ಟ್ಮೆಂಟ್ಗಳು ಯಾವ ತರದಲ್ಲೋ ಹೋಯ್ತಾ ಇದೆ. ಅಲ್ಲ, ಅದೆಲ್ಲ ತಗೊಂಡು ತೀರಿಸ್ಬೇಕು ಅಂದ್ರೆ ಏನಾರ ಒಂದ್ ಕೆಲಸ, ಒಂದ್ ಆದಾಯ ಅಂತ ಮಾಡ್ಲೇಬೇಕಲ್ಲ ಸರ್? ಏನಾರ ಆದಾಯ ಮಾಡಬೇಕು ಆದ್ರೂ ಏನೋ ಒಂದು ಯಾವ ತರದಲ್ಲಿ ಆದ್ರೂ ಒಂದು ಕೋಸ ಅಂತ ಹಾಕ್ತೋ, ಒಂದ್ ಕೋಸ ಹಾಕ್ತೋ, ಒಂದ್ ಬಾಳೆ ಹಾಕ್ತೋ, ಅಲ್ಪ ಸ್ವಲ್ಪ ಬರ್ತದೆ. ಜೋಳ ಹಾಕ್ತಿವಿ, ಸ್ವಲ್ಪ ಬರ್ತದೆ ಆದಾಯ. ಎಷ್ಟಕ್ ಹಾಕ್ತಿರಿ ಇವೆಲ್ಲ ತರಕಾರಿಗಳನ್ನ? ಮೆಣಸಿಗೆ ಅವೆಲ್ಲ 1 ಎಕರೆಗೆ ಮಾಡ್ಕೋತೀವಿ ನಾವು. 1 ಎಕರೆನ ಲೀಜು ಕೊಟ್ಬಿಡ್ತೀವಿ, ಮಾಡಕ್ ಆಗಲ್ಲ. 1 ಎಕರೆ ನಾವು ಮಾಡ್ತಾ ಇರೋದು ಇವಾಗ. ಆ 1 ಎಕರೆ ಮಾತ್ರ ನಾವು ಅಷ್ಟು ಬೆಳೀತಾ ಇದೀವಿ. 1 ಎಕರೆಯಲ್ಲಿ ಏನ್ ಬೆಳೆ ಬೆಳಿತೀರಿ ಹೇಳಿ ಸರ್? ಈಗ ನಾವು ಸ್ವಲ್ಪ ಈಗ ಶುಂಠಿ ಹಾಕಿದ್ದೀವಿ, ಅಡಿಕೆ ಮಾಡಿದ್ದೀವಿ, ಒಂದ್ ಸ್ವಲ್ಪ ತೆಂಗು ಮಾಡಿ. ತೆಂಗು ಇಡೀ 2 ಎಕರೆಗೂ ಹಾಕಿದೀರಾ? ಇಲ್ಲ, 1 ಎಕರೆಗೆ ಒಂದ್ ಸ್ವಲ್ಪ ಹಾಕಿವಿ. ಕಳೆದ ವರ್ಷ ಒಂದ್ 20 ಸಸಿ ಹಾಕಿವಿ. ಇನ್ನೊಂದ್ ಎಕರೆಗೆ ಅಲ್ಲಿ ಒಂದ್ 4 ವರ್ಷ ಆಗಿದೆ ಸರ್ ಹಾಕಿದ್ರೆ. ತೆಂಗು ಅಡಿಕೆ 4 ವರ್ಷ ಆಗಿದೆ. 1 ಎಕರೆಗೆ ಇವಾಗ ಹಾಕಿದ್ರು. ಎಷ್ಟು ತೆಂಗಿನ ಸಸಿಗಳಿದಾವೆ? ಒಟ್ಟು ಒಂದ್ 60 ಸಸಿ ಇದೆ. ಅಂದ್ರೆ 1 ಎಕರೆನಲ್ಲಿ 60 ಸಸಿ ಹಾಕಿ. 1 ಎಕರೆಗೆ ಅದು 40 ನಲವತ್ತೇ ಹಾಕ್ಬೇಕು. ಇನ್ನೊಂದ್ ಎಕರೆಗೆ ಒಂದ್ 25 ಇಟ್ಟಿದ್ದೀವಿ. ಅಂದ್ರೆ ಬೇರೆ ನಿಮ್ಗೆ ಈ ತರಕಾರಿ ಬೆಳೆಗಳನ್ನ ಬೆಳೆಯೋದಿಕ್ಕೆ ಅಂತ ಜಮೀನು ಉಳಿಸ್ಕೊಂಡಿದ್ರೆ? ಉಳಿಸ್ಕೊಂಡಿದ್ದೀವಿ. ತರಕಾರಿನ ಹೇಗ್ ಬೆಳಿತೀರಿ ನೀವು? ಬ್ಯಾಚ್ ಬೈ ಬ್ಯಾಚ್ ಬೆಳಿತೀರಾ ಅಥವಾ ಎಲ್ಲಾ ತರಕಾರಿಗಳನ್ನ ಒಟ್ಟಿಗೆ ಹಾಕ್ತೀರಾ? ಸರ್, ಬ್ಯಾಚ್ ಬೈ ಬ್ಯಾಚ್. ಬ್ಯಾಚ್ ಬೈ ಬ್ಯಾಚ್ ಅದು ಒಂದೇ ಸಲ ಮಾಡಕ್ ಆಗಲ್ಲ. ಇವಾಗ ಅಡಿಕೆ ಹಾಕಿದೀವಿ, ಅಡಿಕೆ ಒಳಕ್ಕೆ ಕೋಸ್ ಹಾಕಿದ್ದು. ಆ ಕೋಸು ಈ ವರ್ಷ ಮಳೆಗಾಲ ಜಾಸ್ತಿ ಆಗ್ಬಿಡ್ತು. ಜಾಸ್ತಿ ಆಗ್ಲಾಗ ಏನಾಗೋಯ್ತು, ನಮ್ದೇ ಲಾಸ್ ಆಗ್ಬಿಡ್ತು. ಕೈಯಿಂದನೇ ಹೊರಟೋಗ್ಬಿಡ್ತು ದುಡ್ಡು. 10,000 ಲಾಸ್ ಆಗೋಯ್ತು ಈ ಸಲ. ಅದು ಇನ್ನ ಅದ್ ಹೋಯ್ತಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಡಕ್ ಆಗಲ್ಲ. ಈಗ ಅದನ್ನ ಪುನಃ ಉಳುವೆ ಮಾಡಿ, ಅದನ್ನ ಕಸರತ್ ಮಾಡಿ ರೆಡಿ ಮಾಡ್ಕೊಂಡು ಅದಕ್ಕೆ ಏನಾದ್ರು ಒಂದು ಬೆಳೆ ಮಾಡ್ಬೇಕು ಅಂತ ಅನಿಸಿಕೆ ಮೇಲೆ ಇದ್ದೀವಿ ಇವಾಗ. ಅಂದ್ರೆ ಈಗ ಕೋಸ್ಗಿಂತ ಹಿಂದೆ ಎಲ್ಲ ಏನೆಲ್ಲ ಬೆಳೆಗಳನ್ನು ಬೆಳೆದಿದ್ರೆ ಯಾವ ಬೆಳೆಯಲ್ಲಿ ಹೆಚ್ಚು ನೀವು ದುಡ್ಡು ನೋಡಿದ್ರೆ? ಅದಕ್ಕಿಂತ ಹಿಂದೆ ನಾವು ಜೋಳದಲ್ಲಿ ನೋಡುದು. ಅದ್ ಬಿಟ್ರೆ ಇನ್ನು ಸ್ವಲ್ಪ ಮೆಣಸಿಗೆ, ಮೆಣಸಿಗೆಲ್ಲೂ ಮಾಡುದು. ಅದ್ರ ಸ್ವಲ್ಪ ಎಷ್ಟು ಹಾಕಿದ್ರಿ ಮೆಣಸಿಗೆ? ಮೆಣಸಿಗೆ 1/2 ಎಕರೆಗೆ ಹಾಕಿದ್ದು. ಅದೇ ಆಗ್ಲಿಲ್ಲ ಜೀವನಕ್ಕೆ, ಅಲ್ಲಿಗೆ ಸ್ವಲ್ಪ ಖರ್ಚು ಹೆಚ್ಚಿಗೆ ಅಲ್ಲಿಗೆ. ಅದಾದ ನಂತರ ಈಗ ನಿಮ್ಗೆ ತೆಂಗು ಹಾಕಿದೀನಿ ಅಂತ ಹೇಳಿದ್ರಲ್ಲ, ಅದ್ರ ಜೊತೆನಲ್ಲೇ ಮಿಶ್ರ ಬೆಳೆಯಾಗಿ ಬೇರೆ ಏನ್ ಬೆಳೀತಾ ಇದ್ದೀರಿ ಸರ್? ಅದ್ರ ಜೊತೆ ತೆಂಗಿನ ಜೊತೆ ಅಡಿಕೆ ಮಾಡಿದ್ದೀನಿ. ಅದನ್ನ ನಾನೇನೆ ಎಲ್ಲಾನು ಅದಕ್ಕೆ ಕಂಪೋಸ್ಟ್ ಗೊಬ್ಬರ ತರ ಮಾಡಿ, ಅದ ಗಿಡ ಎಲ್ಲ ಕತ್ತರಿಸಿ ಕಾಲುವೆ ಮಾಡಿ ನೀರ್ ಕಟ್ಟಿ ಅದಕ್ಕೆ ಏನು ಕೆಲಸ ಮಾಡ್ಬೇಕು ಆ ತರದಲ್ಲೆಲ್ಲ ಪೋತೆ ಮಾಡಿ ಅದನ್ನ ಸೊಪ್ಪು ಕಸ ಕಡ್ಡಿ ಎಲ್ಲ ಬಂದಿದ್ದನ್ನ ಕತ್ತರಿಸಿ ಅದನ್ನ ಅಲ್ಲಿ ಕೊಳೆಯೋ ರೀತಿ ಮಾಡಿ ಅಡಿಕೆ ಭಾರಿ ಚೆನ್ನಾಗಿದೆ. ಭಾರಿ ಚೆನ್ನಾಗಿದೆ ಅಡಿಕೆ. ಅದಕ್ಕೆ ನಾನು ಯಾವ ಗೊಬ್ಬರನು ಹಾಕಿಲ್ಲ. ಅದು ಯಾವುದೇ ರಸಗೊಬ್ಬರನು ಹಾಕಿಲ್ಲ. ಇದೇ ನಾನು ಮಾಡುವಂತ ಕೆಲಸದ ಅದೇ ಕಾಂಪೋಸ್ಟ್ ಗೊಬ್ಬರ ಆಗಿ ಅದೇ ರಸಗೊಬ್ಬರ ಆಗ್ತಾ ಇದೆ. ನಾನು ಯಾವುದೇ ಈಗ ಬಾಳೆ ಗಿಡನ ಬಾಳೆ ಬೆಳೆದಿಂದ ಎಲ್ಲಾನು ಪೀಸ್ ಹೊಡೆದು ಅದಕ್ಕೆ ನೀರು ಕಟ್ಟಿ ಅದಕ್ಕೆ ಮಣ್ಣು ಹಾಕಿ ಅದನ್ನೇ ಡಿಪೆಂಡ್ ಮಾಡಿದಾಗ ನಮ್ದು ಗಿಡ ಚೆನ್ನಾಗಿ ಬಂದಿದೆ. ಅದರಿಂದ ನಾನು ಯಾವ ಗೊಬ್ಬರನೂ ಇಷ್ಟಪಟ್ಟಿಲ್ಲ. ಅದು ಇನ್ನೊಂದು ವರ್ಷದಲ್ಲೂ ಸ್ವಲ್ಪ ಹೊಂಬಳೆ ಕೊಡ್ತದೆ. ಆ ಮಟ್ಟಿಗೆ ಬಂದಿದೆ ಅಡಿಕೆ ಅಡಿಕೆ ಅಡಿಕೆ ಅಲ್ಲ ಅಡಿಕೆ ಮತ್ತೆ ತೆಂಗು ಎರಡನ್ನೂ ಒಟ್ಟಿಗೆ ಹಾಕಿದ್ರು. ಒಟ್ಟಿಗೆ ಮಾಡಿದ್ದು ಅದನ್ನ ಒಟ್ಟಿಗೆ ಮಾಡಬಾರ್ದು. ಫಸ್ಟ್ ಒಂದು ಮೂರ್ ನಾಲ್ಕು ವರ್ಷ ತೆಂಗು ಹಾಕದ ನಂತರ ಅಡಿಕೆ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತಾರಲ್ಲ, ಅದು ತಪ್ಪು ಸರ್. ಅದು ತಪ್ಪು. ಅದು ಯಾಕೆ ಅಂದ್ರೆ ತೆಂಗು ಮೇಲ್ ಕೊಟ್ಟೋಗ್ತದೆ, ಅಡಿಕೆ ಒಳಗಾಗ್ತದೆ. ಹಾಗೆ ಇರ್ಬೇಕು ಇಲ್ಲ, ಅದು ಒಂದೇ ಸಮ ಹೋಗ್ತಾ ಇದ್ರೆ ಬಾಳೆ ಕೊಡ್ಬೇಕಾದ್ರ ಜೊತೆಗೆ ಬಾಳೆಗೆ ನೆರಳಿರ್ತದೆ, ಬಾಳೆ ಇರ್ಬೇಕು. ಅದು ತೆಂಗು ಮೇಲಕ್ಕೆ ಹೋದಾಗ ಅದು ಅಡಿಕೆ ಸುಸಿ ಅದು ಮೇಲಕ್ಕೆ ಫಲವತ್ತಾಗಿ ಬರಲ್ಲ, ಅದು ನೆರಳಾಗ್ಬಿಡ್ತದೆ. ಅದು ಜೊತೆಲೆ ಹೋಗ್ಬೇಕದು. ಅಲ್ಲ ಯಾಕೆ ಅಂದ್ರೆ ಈ ವಿಜ್ಞಾನಿಗಳು ಹೇಳೋದು ಏನಂದ್ರೆ ಅಡಿಕೆ ಬಹಳ ಬೇಗ ಎತ್ತರಕ್ಕೆ ಬೆಳೆಯುವಂತ ಸಸ್ಯ, ತೆಂಗಿಗಿಂತ ಅವಸರವಾಗಿ ಬೆಳೆಯುತ್ತೆ. ಹಾಗಾಗಿ ಫಸ್ಟ್ ತೆಂಗನ್ನ ಹಾಕಿ ಒಂದ್ ಎರಡು ಮೂರು ವರ್ಷ ಅದು ಸ್ವಲ್ಪ ಫಲವತ್ತು ಕೊಟ್ಟೆ ಅದು ಹೊಂಬಾಳೆ ಕಡಿಯುವಂತ ಸಂದರ್ಭದಲ್ಲಿ ಹಾಕ್ಬೇಕು. ಇಲ್ಲ ಅಂದ್ರೆ ಇದ್ರದ ಅಂಶನೆಲ್ಲ ತೆಂಗಿ ಅಡಿಕೆ ಹೀರ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸರ್ ಆತರ ಆಗಿಲ್ಲ ನಮ್ದು. ಹೌದಾ? ನಮ್ದು ಎರಡು ಒಂದೇ ಸಮ ಬರ್ತಾ ಇದೆ. ಭೂಮಿ ಫಲವತ್ತಾಗಿ ಭೂಮಿ ನಮ್ದು ಒಳ್ಳೆ ಫಲವತ್ತಾದ ಭೂಮಿ, ಒಳ್ಳೆ ಭೂಮಿ ನಮ್ದು. ಕಪ್ಪು ಕೆಬ್ಬೆ ಕೆಂಪಣ್ಣು ಭೂಮಿ ಚೆನ್ನಾಗಿದೆ. ನಮ್ದು ಎರಡು ಒಂದೇ ಸಮ ಬರ್ತಾ ಇದೆ. ಹಾಗಾಗಿ ನಿಮ್ಗೆ ಅದು ಸರಿದೂಗಿದೆ. ಸರಿದೂಗಿದೆ ನಮ್ಗೇನು ಅನಿಸಿದೆ ಆತರ ಏನು ಅನಿಸ್ತಾ ಇಲ್ಲ ಆತರ ಆಗಿದೆ ಈ ತರ ಆಗಿದೆ ಅಂತ. ಈಗ ನೀರು ನಿಮ್ಮ ಜಮೀನಲ್ಲಿ ಹಾಕಿರೋ ಬೋರ್ ನಲ್ಲಿ ನೀರು ಸಾಕಾಗುತ್ತಾ? ಬೇಜಾನಿದೆ ಸರ್, ನೀರು ಬೇಜಾನಿದೆ. 4 ಎಕರೆ ನೀರು ಕೊಡ್ತಾ ಇದ್ದೀವಿ. ಈಗ ಲೀಸ್ ಕೊಟ್ಟಿದ್ದೀನಿ ಅಂದ್ರಲ್ಲ, ಅವ್ರೇನ್ ಬೆಳೀತಾ ಇದಾರೆ? ಅವ್ರು ಹೊಗೆಸೊಪ್ಪು. ಹೊಗೆಸೊಪ್ಪು ಬೆಳೀತಾ ಸರ್. ಅದನ್ನ ನಾವು ಲೀಸಿಗೆ ಏನು ಕೊಟ್ಟಿ ಅಂದ್ರೆ ನನ್ನ ಮಗನಿಗೆ ಈಗ ದೇಸಿ ಕಾಲೇಜ್ಗೆ ಸೀಟ್ ಸಿಕ್ತು ಇಂಜಿನಿಯರಿಂಗ್. ಅವನಿಗೆ ಇವತ್ತು ನಾಳೆಲ್ಲೇ ಡ್ಯೂಟಿ ರಿಪೋರ್ಟ್ ತಗೋಬೇಕು, ದುಡ್ಡು ಕಟ್ಟಬೇಕು. ಆವಾಗ ನಾನೇನು ಮಾಡಿದೆ, ಅಡ್ಮಿಷನ್ ಮಾಡೋಕ್ಕೆ ದುಡ್ಡು ಇರಲಿಲ್ಲ. ತಕ್ಷಣ ಬೇರೆ ಪಾರ್ಟಿಗೆ ಒಂದು 20,000 ರೂಪಾಯಿಗೆ ಅರ್ಜೆಂಟ್ಗೆ ಲೀಜ್ ಕೊಟ್ಬಿಟ್ಟು ಅವನ್ನ ಮಾರ್ನಿಂಗೆ ಅವನ್ನ ಕಾಲೇಜ್ಗೆ ಅಡ್ಮಿಷನ್ ಸೇರಿಸ್ಬೇಕು ಬಂತು. ನೀವು ಎಲ್ಲೋ ದುಡ್ಡು ಹೇಗೋ ಹೊಂದಿಸ್ಕೊಂಡು ಆಮೇಲೆ ದುಡ್ದು ತೀರಿಸ್ಬೋದಾಗಿತ್ತಲ್ಲ ಸಂಘ ಸರ್. ಅದು ಆತರ ನಮ್ಗೆ ಇಮಿಡಿಯೇಟ್ ಆಗ್ಬಿಡ್ತು ಸರ್. ಒಂದು ವಾರನೂ ಟೈಮ್ ಸಿಗ್ಲಿಲ್ಲ ನಮ್ಗೆ, 4 ದಿವಸ ಸಿಗ್ಲಿಲ್ಲ. ಅಯ್ಯೋ ಇವಾಗ ನಾಳೆ ಕಟ್ಲಿಲ್ಲ ಅಂದ್ರೆ ಬೇರೆಯವ್ರಿಗೆ ಅದು ಸೀಟ್ ಅನೌನ್ಸ್ ಆಗ್ತದೆ ದುಡ್ಡಿಗೆ, ಇಲ್ಲಾಂದ್ರೆ ಸೀಟ್ ಇಲ್ಲ. ಆ ತರದಲ್ಲಾಗಿ ಪಾರ್ಟಿಗೆ ನೀನ್ ಎಷ್ಟಾರ ಅದ್ 30,000 ಕೊಡೋರು, ನೀವ್ ಎಷ್ಟಾರ ಕೊಡಪ್ಪ ಅರ್ಜೆಂಟ್. ನನಗೆ 20,000 ತುರ್ತುಗೆ ನಿಮ್ಗೆ ಏನ್ ಬೇಕು ಅದನ್ನ ಮಾಡ್ಕೊಂಡ್ರಿ. ಮೊದಲನೇಕರೆ ನೀವು ಈ ತರಕಾರಿ ಸಸಿಗಳನ್ನೆಲ್ಲ ಬೆಳೆಸ್ತಿರಲ್ಲ, ನುಗ್ಗೆ ಬೆಳೆದಿದ್ರ? ನುಗ್ಗೆ ಬೆಳೆದಿದ್ದೀವಿ. ಎಷ್ಟು ಹಾಕಿದ್ರಿ? ಗಿಡ ಹಾಕಿದ್ದೀವಿ ಅಡಿಕೆ ತೋಟದೊಳಕ್ಕೆ. ಅದೇ ಒಂದ್ ವರ್ಷ ಆಗ್ತದ ಅಲೆಯ, ಅದು ಅಲೆಯ ಒಂದ್ ಸ್ವಲ್ಪ ಈ ಕಳು ಈ ವರ್ಷ ಸ್ವಲ್ಪ ಕಾಯಿ ಕೊಟ್ಟಿತ್ತು, ನುಗ್ಗೆ ಗಿಡ ಕಾಯಿ ಕೊಟ್ಟಿತ್ತು. ಅದು ಎಲ್ಲ ಸ್ವಲ್ಪ ಕೊಂಬೆ ಎಲ್ಲ ಮೇಲ್ಗೆ ನೆಟ್ಟಿಗೆ ಹೊರ್ತು, ಅದೆಲ್ಲ ನತ್ತಿ ಕಟಾಪ್ ಮಾಡಿ ಇವಾಗ ಅದೆಲ್ಲ ಗಿಡ ಎಲ್ಲ ಈ ತರ ಬರೋ ಹಾಗೆ ಚದುರೋಡಿ ಅದಕ್ಕೆ ಅವೆಲ್ಲ ಮಾಡಿದೀವಿ. ಅದ್ರೊಳಗಡೆ ಅಡಿಕೆ ತೋಟದೊಳಕ್ಕೆ ನುಗ್ಗೆ ಮಾಡಿದೀನಿ. ನುಗ್ಗೆ ಎಲ್ಲ ಹೂ ಕಾಯಿ ಚೊಟ್ಟಿ. ಇವಾಗ ನುಗ್ಗೆಯಲ್ಲಿ ಏನೇನೆಲ್ಲ ನೀವು ಮಾರ್ತೀರಿ? ನುಗ್ಗೆ ಸೊಪ್ಪು ಮಾರ್ತೀರಿ? ಇಲ್ಲ ಸರ್, ಅದು ಕಾಯಿ ಮಾತ್ರ. ಸೊಪ್ಪು ನಮ್ಗೆ ಬಳಗೆಗೆ ತಿನ್ಬೇಕು ಅಂದ್ರೆ ಸಾಂಬಾರ್ಗ್ ನಾವು ತಗೋಬತ್ತೀವಿ ಅಷ್ಟೇ. ಅದು ಸೊಪ್ಪು ತಿನ್ಬಹುದು, ಬಾರಿ ಒಳ್ಳೇದು. ಸೊಪ್ಪುಗೂ ಕೂಡ ಒಳ್ಳೆ ಬೇಡಿಕೆ ಇದೆ. ಬೇಡಿಕೆ ಇದೆ, ಆದ್ರೂ ನಾವು ಉಪಯೋಗಿಸ್ತೀವಿ ಅಂದ್ರೆ ಮಾರಾಟಕ್ಕಿಲ್ಲ ಸೊಪ್ಪು. ಅದು ಅದು ನುಗ್ಗೆ ಇವಾಗ ಅದು ನೋಡ್ಬೇಕು ಸರ್. 100 ಗಿಡ ಮಾಡಿದೀನಿ ನರ್ಸರಿಯಿಂದ ತಂದಿ, ಅದು ಚೆನ್ನಾಗಿ ಬಂದಿದೆ. ಅಂದ್ರೆ ಎಷ್ಟು ಕಾಯಿ ಬಿಟ್ಟಿತ್ತು ಈ ಸರಿ? ಈ ಸಲ ಒಂದು 50-60 ಕಾಯಿ ಬಿಟ್ಟಿತ್ತು ಅಷ್ಟೇ. ಒಂದ್ ಮರಕ್ಕೆ 50-60 ಕಾಯಿ ಅಂತಂದ್ರೆ 150 ಅಂದ್ರೆ 150 ಕೆಜಿ ಆಗಿದೆ. ಒಳ್ಳೆ ಬೆಲೆ ಸಿಗ್ತಾ? ಪರವಾಗಿಲ್ಲ ಸಲ, ನಾವು 20 ರೂಪಾಯಿ ಕೊಟ್ಟು. ಎಲ್ಲಿ ಮಾರಾಟ ಮಾಡಿದ್ರಿ ಇದೆಲ್ಲ? ನಾವು ಇಲ್ಲಿ ಅಂಗಡಿ ತರಕಾರಿ ಅಂಗಡಿಗಳು ಕೊಟ್ಟಿದ್ದು. ನೇರವಾಗಿ ಕೊಟ್ಬಿಟ್ಟು ಸ್ವತಃ ನೀವೇ ಮಾಡಿದ್ರೆ ನೇರವಾಗಿ ನಿಮ್ಗೆ ಅದಕ್ಕೆ ಮಾರುಕಟ್ಟೆ ದರ ನಿಮ್ಗೆ ಸಿಗುತ್ತಲ್ಲ ಸರ್? ನಾವೇ ಅದನ್ನೇ 1 ಕೆಜಿ ಒಂದ್ ದಿವಸಕ್ಕೆ 1 ಕೆಜಿ 5 ಕೆಜಿ ಕೂತ್ಕೊಂಡು ಮಾಡಕ್ ಹೋದ್ರೆ ನಮ್ ಕೆಲ್ಸಗಳು, ನಮ್ಗೆ ಬೇರೆ ಕೆಲ್ಸಗಳು ಇರ್ತವೆ, ಅದಕ್ಕಾಗಿ ಇರಕ್ಕಾಗಲ್ಲ. ನಮ್ಗೆ ಈಗ ಹಸುಗಳಿದೆ, ಹಸು ನೋಡ್ಬೇಕು, ಜಮೀನ್ ನೋಡ್ಬೇಕು, ಅಡಿಕೆ ತೋಟ ನೋಡ್ಬೇಕು, ತೆಂಗು ಮಾಡ್ಬೇಕು, ತೆಂಗಿಗೆಲ್ಲ ವ್ಯವಸಾಯ ಕೊಡ್ಬೇಕು. ಏನ್ ಎಷ್ಟು ಹಸು ಇದೆ ನಾಯ್ಕ್ರೆ? ನಮ್ದು 1 ಹಸು ಸರ್. ನಾನು 8-9 ಜನ ಸಾಕಿದೆ. ನನ್ ಕಾಲ ಆಪರೇಷನ್ ಆದ್ಮೇಲೆ ಇವಾಗ 1 ಹಸು ನೋಡ್ತಾ ಇರೋದು. ಯಾರು ನೋಡೋರಿಲ್ಲ, ಮಾಡೋರಿಲ್ಲ. ಹೆಣ್ಮಕ್ಳು, ಮಗ ಓದ್ತಾನೆ, ಇನ್ ನೋಡೋರು ಎಲ್ಲ ಬೇಕಲ್ಲ. ಅಲ್ಲ ಈಗ ನಾನು ಅದೇ ಹೇಳಿದೆ ನಿಮ್ಗೆ, ಈಗ ಕಾಲು ಆಪರೇಷನ್ ಏನಾಗಿತ್ತು ನಿಮ್ಗೆ? ನನಗೆ ಮೊದ್ಲು ಒಂದ್ ಹಿಂದೆ ಒಂದು ಆಪರೇಷನ್ ಆಗಿ ಕಾಲು ಇನ್ಸ್ಟ್ರಕ್ಷನ್ ಆಗ್ಬಿಟ್ಟಿತ್ತು, ರಕ್ತ ಕಟ್ಬಿಟ್ಟಿತ್ತು. ಹೌದಾ? ಅದು ನಾರಾಯಣ ಹೃದಯದಲ್ಲಿ ಆಪರೇಷನ್ ಮಾಡಿಸಿ 16-17 ಅವಾಗ್ಲಿಂದ ಸ್ವಲ್ಪ ಬೆನ್ನೋವಿದೆ. ಆದ್ರೂ ನಾನು ಮಾತ್ರ ಛಲದಿಂದ ಮಾಡುವಂತವನು, ಛಲ ಕೂರಲ್ಲ ನಾನು. ಅದೇನೇ ಆಗ್ಲಿಲ್ಲ ಅಂದ್ರೂ ಅವತ್ತು ಹೋದ ದಿವಸ ಆ ಕೆಲಸ ಒಂದಾರೆ ಆಗ್ಬೇಕು ಒಳ್ಳೆ ಕೆಲಸ. ಅಲ್ಲ ನಿಮ್ಗೆ ಈಗ ಜಮೀನಲ್ಲೆಲ್ಲ ಕೆಲಸ ಮಾಡ್ತೀನಿ ಅಂತೀರಲ್ಲ, ಮಾಡಕ್ ಆಗುತ್ತಾ ಈ ಸಮಸ್ಯೆನಲ್ಲಿ? ಸರ್ ಅದ ಏನೇ ಆಗ್ಲಿ ನಾನು ಮಾಡ್ಲೇಬೇಕು ಅನಿಸ್ತದೆ ನನ್ನ ಮನ್ಸು. ಅದನ್ನ ಒಂದ್ ತೆಂಗಿನ ಸಸಿನ ಈ ಸಸಿ ಸರಿಯಾಗಿ ಆಗ್ಲಿಲ್ಲ, ಇದು ಬರ್ಲಿಲ್ಲ ಅಂದ್ರೆ ಅದನ್ನ ಕತ್ತರಿಸಿ ತೆಗದಿ ಅದನ್ನ ಮಣ್ಣ ಈಚೆಗೆ ಹಾಕಿ ಅದಕ್ಕೆ ಕಾಂಪೋಸ್ಟ್ ಗೊಬ್ಬರ ಮಾಡಿ ಎಲ್ಲಾ ಸತ್ಯ ಸಬ್ರೆಯನ್ನು ತುಂಬಿ ಅದನ್ನ ಸೋಸಿ ಮತ್ತೆ ಇಂಪ್ರೂವ್ಮೆಂಟ್ ಅದ್ ಬರ್ಬೇಕು ಚೆನ್ನಾಗಿ. ಆ ತರ ನನ್ನ ಸ್ವಇಚ್ಛೆಯಿಂದನ ಕೆಲವು ಕೆಲಸಗಳನ್ನ ಮಾಡಿದ್ದೀನಿ. ಅದನ್ನ ಈ ವರ್ಷ ನೋಡಿ ಸೋಸಿ ನೆಕ್ಸ್ಟ್ ವರ್ಷಕ್ಕೆ ಅದು ಚೆನ್ನಾಗಿ ಬರ್ಬೇಕು ಸೋಸಿ. ನಾನು ಯಾವುದೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡುವಂತದ್ದು ನಾನು. ಅಲ್ಲ ಒಳ್ಳೇದು, ಅದಗಿದ್ರೆ ಮಾತ್ರ ಕೃಷಿ ಮಾಡಕ್ಕಾಗೋದು. ತೆಂಗಿನ ಸಸಿ ಹಾಕಿದ್ದೆ ಅಂತ ಹೇಳಿದ್ರಲ್ಲ, ತೆಂಗಿನ ಸಸಿನ ಹಾಕಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಸರ್ ನಮ್ಗೆ ಮಗ ಓದ್ತಾ ಇದ್ದಾನೆ, ಇನ್ನು ನಮ್ಗೆ ನನ್ನ ಕೈಲಿ ಗೆಯ್ಯಕ್ಕಾಗಲ್ಲ. ಇದು ಒಂದು 4-5 ವರ್ಷ ಕಷ್ಟಪಟ್ರೆ ಮುಂದಿನ ಒಂದು ಸೂಚರ್ಗೆ ನಮ್ಗೊಂದು ಅನ್ನಕ್ಕೆ ಒಂದು ದಾರಿ ಆಗ್ಬೋದು, ಬದುಕ್ಬೋದು, ನಮ್ಗೊಂದು ಕೂತ್ಕೊಂಡ್ರು ಒಂದು ಜೀವನ ನಡೀತದೆ. ಅದಕ್ಕೋಸ್ಕರ ಇದನ್ನ ಮಾಡ್ಲೇಬೇಕು, ಇದನ್ನ ಮಾಡ್ಲೇಬೇಕು ಅಂತ ನನ್ನ ಸ್ವಇಚ್ಛೆಯಿಂದ ಮಾಡಿದ್ದು. ಅದನ್ನ ಆಮೇಲೆ ಅಡಿಕೆ ತೆಂಗನ್ನ ಎಲ್ ತಂದ್ರಿ ಸಸಿಗಳೆಲ್ಲ? ಸಸಿ ಕೊಂಡ್ಕೊಂಡ ಸಹ ಒಂದು ಸಸಿನ 180 ರೂಪಾಯಿನಂಗ್ ತಗೊಂಡೋ ಸ್ವಲ್ಪ. ಎಲ್ಲಿ ತಗೊಂಡ್ರಿ? ಇಲ್ಲೇ ತೋಟಗಾರಿಕೆ ತಗೊಂಡು. ತೋಟಗಾರಿಕೆ ಇಲಾಖೆ ತಗೊಂಡ್ರಿ? ತೋಟಗಾರಿ ಇಲಾಖೆ ಎಲ್ಲ ಜನಗಳು ಬೆಳೆಸ್ತಾರಲ್ಲ ನರ್ಸರಿಗಳು, ಅವ್ರ ಹತ್ರ ತಗೊಂಡು. ಚೆನ್ನಾಗಿದ್ವಾ? ಚೆನ್ನಾಗಿದ್ದು, ಅದೇ ಸ್ವಲ್ಪ ಹಂದಿ ಹೊಡೆದ್ ಬಿಟ್ಟು ಸ್ವಲ್ಪ ಹೋಗ್ಬಿಟ್ಟು ಈ ವರ್ಷ. ನೀವು ಹಾಕಿದ್ಮೇಲೆ ಸಮಸ್ಯೆ ಆಗಿರೋದು? ಸಮಸ್ಯೆ ಆಗಿರೋದು. ಹಾಕಿದ್ಮೇಲೆ ಈ ವರ್ಷ ಒಂದ್ 7-8 ಸಸಿ ಕಿತ್ತಾಕ್ಬಿಟ್ಟು ಸರ್. ಈ 4 ವರ್ಷದ ಸಸಿಗೆ ಹಂದಿ ಹೊಡಿತ? ಅಲ್ಲಲ್ಲ, ಈ ಕಳೆದ ವರ್ಷ ಒಂದು 25 ವರ್ಷ, 1 ವರ್ಷ ಸಸಿ, ಅದು ದೊಡ್ಡ ಸಸಿ ಏನಾಗಲ್ಲ ಬಿಡಿ. ಈ ಕಳೆದ ವರ್ಷ ನೆಟ್ಟಿದ್ದು ಹಂದಿ ಸ್ವಲ್ಪ ಕಿತ್ತಿ ಎಲ್ಲ ಲೆವಡಿ ಮಾಡ್ಬಿಟ್ಟವೆ. ಅದನ್ನ ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ಕಷ್ಟ ಆಗುತ್ತೆ. ಪುನಃ ಸಸಿನ ತೆಗೆದು ಹೊಸದಾಗಿ ಹೊಸದಾಗಿ ಹಾಕ್ಬೇಕಾಗಿಲ್ಲ, ಇದೇ ಸ್ವಲ್ಪ ಅದೇ ಮತ್ತೆ ಏನಾರ ಗರಿ ತಿನ್ಬಿಟ್ಟಿದ್ದಾವ? ಗರಿ ಗರಿ ಮಾತ್ರ ತಿಂದ್ಬಿಟ್ಟು ಕಡ್ದಾಕ್ಬಿಟ್ಟವೆ. ಗೆಡ್ಡೆ ತಿಂದಿದ್ದ? ಗೆಡ್ಡೆ ಹಾಗೆ ಇದೆ, ಅದ್ರದ್ದು ಇದಾಗ್ಬಿಟ್ಟಿದೆ ಅಷ್ಟೇ. ತೆಂಗಿನ ಸಸಿ ಹಾಕಿದೆ ಅಂತ ಹೇಳಿದ್ರಲ್ಲ, ಹೇಳಿ ತೆಂಗಿನ ಸಸಿ ಏನ ಯಾರು ಮಾಡ್ಬೇಕು ಅಂತ ಇರೋರು ಏನೆಲ್ಲ ಅನುಸರಿಸ್ಬೇಕು, ಮತ್ತೆ ಹೇಗೆ ಆ ಸಸಿಯನ್ನ ನಾಟಿ ಮಾಡ್ಬೇಕು ಅನ್ನೋದನ್ನ ಹೇಳಿ ಸರ್. ಅದನ್ನ 40-40 ಅಡಿಗೆ ತೆಂಗು ಹಾಕ್ಬೇಕು ಸರ್. ನಾವು ಈಗ ಅಡಿಕೆ ಒಳಗೆ ಅದೇ ರೀತಿ ಮಾಡಿರೋದು, ಯಾಕೆಂದ್ರೆ ನೆರಳಾಗ್ಬಿಟ್ರೆ ಅಡಿಕೆನೂ ಬರಲ್ಲ ತೆಂಗು ಬರಲ್ಲ. ಸೂರ್ಯನ ಬೆಳಕು ಬೀಳ್ಬೇಕು, ಗಾಳಿ ವಾತಾವರಣ ಬೇಕು. ಅದು ಹತ್ರ ಆದ್ರೆ ಏನಾಯ್ತು ಅಂದ್ರೆ ಕಂಬ ಬರಲ್ಲ ಸರ್, ಅದು ಚೀಕ್ ಆಗ್ತದೆ. ಇದು ಡಿಫ್ರೆನ್ಸಸ್ ದೂರ ಆಗಿದ್ರೆ ಉಳುಮೆ ಚೆನ್ನಾಗಿರ್ತದೆ, ಕಂಬ ಬರ್ತದೆ. ಅದು 2 ಮರ ಕೊಡೋ ಮರ ಒಂದೇ ಫಲ ಕೊಡ್ಬೋದು ಅನ್ನೋ ಲೆಕ್ಕಾಚಾರಕ್ಕೆ ಬರ್ತವೆ. ಹತ್ರ ಇದ್ದಾಗ ನೆರಳುಗಟ್ಕೊಂಡಾಗ ಅದು ಒಂಥರ ಪೂರ್ತಿ ನೆರಳಾಗ್ಬಿಟ್ಟಾಗ ಅದು ಫಲ ಕಮ್ಮಿ ಬರ್ತದೆ. ಅದು ಮುರ್ತನ ಸೂಚರ್ಗೆ ಇಲ್ಲ, ಅದು ಬೆಳವಣಿಗೆ ಆಗ್ಬೋದು ಚೆನ್ನಾಗ. ಹತ್ರ ನಮ್ಗೆ ಆದಷ್ಟು ಆದಾಯ ಜಾಸ್ತಿ ಬರುವ ತಿಳ್ಕೊಬಹುದು, ಅದು ತಪ್ಪು. ನಾನು 9 ಒಂದು ಅಡಿಕೆ ಸಸಿ ಹಾಕಿರೋದು. 40-40 ಗುಂಡಿ ಮಾಡ್ಕೊಂಡ್ರೆ ಆ ಗುಂಡಿಗೆಲ್ಲ ಏನೇನೆಲ್ಲ ಗೊಬ್ಬರಗಳನ್ನ ಕೊಟ್ರಿ, ಹೇಗೆ ಆ ಗುಂಡಿಯನ್ನ ತಯಾರು ಮಾಡ್ಕೊಂಡ್ರಿ ತೆಂಗಿನ ಸಸಿ ನೆಡೋದಕ್ ಮುಂಚೆ? ಸರ್ ನಾನು ಫಸ್ಟ್ ಹಸಿರು ಸತ್ತೆ ಗಿಡ ಎಲ್ಲ ಕತ್ತರಿಸ್ಕೊಂಡು, ಗಿಡ ನಮ್ಮ ಜಮೀನ್ ಹತ್ರ ಇರ್ತಕ್ಕಂತ ಹಸಿರು ಗಿಡ ಇದೆಯಲ್ಲ ಅದೆಲ್ಲ ಫಸ್ಟ್ ಎಲ್ಲ ಕತ್ತರಿಸಿ ಪುಡಿ ಮಾಡಿ ಕಾಂಪೋಸ್ಟ್ ಮಾಡಿದೆ. ಫಸ್ಟ್ ಗುಂಡಿ ಒಳಿ ಕಾಂಪೋಸ್ಟ್ ಮಾಡಿ ಅದ್ರ ಮೇಲೆ ದನಿಂಗ್ ಗೊಬ್ಬರ ಕೊಟ್ಟೆ, ಅದ್ರ ಮೇಲೆ ಸ್ವಲ್ಪ ಮಣ್ಣು ಕೊಟ್ಟೆ. ಮಣ್ಣು ಕೊಟ್ಟು ಒಂದು ವಾರ ಬಿಟ್ಟೆ ಅದೆಲ್ಲ ಸೇರಿದ ಮೇಲೆ ನಾವು ಆಮೇಲೆ ತೆಂಗು ಸಸಿ ಮಡಗಿದ್ದು. ನಾನು ಆತರ ಮಾಡಿದ್ದು, ನಾನು ಮಾಡಿದ ಕೆಲಸಗಳ ಬೇವಿನ ಹಿಂಡಿ ಎಲ್ಲ ಹಾಕಿಲ್ವಾ? ಆ ಬೇವಿನ ಈ ಗೊಬ್ಬರನೇ ಕೊಟ್ಟು, ನಾವು ಬೇವಿನ ಹಿಂಡಿ ಹಾಕ್ಲಿಲ್ಲ, ಇದೇ ಗೊಬ್ಬರನ ಕಾಂಪೋಸ್ಟ್ ಗೊಬ್ಬರ ಹಾಕ್ತು. ಸಸಿ ಚೆನ್ನಾಗ್ ಬಂದು ಅದ್ರದೇನ್ ತೊಂದರೆ ಇಲ್ಲ, ಈಗ ಚೆನ್ನಾಗಿದಾವೆ, ಅದ್ರದೇನಿಲ್ಲ, ಸಸಿ ಚೆನ್ನಾಗ್ ಬರ್ತಾ ಇದೆ. ಆದ್ರೆ ಅದು ಸರ್ ಅದು ಈ ವರ್ಷ ಬೇರನ್ನ ಕತ್ತರಿಸ್ಬೇಕು. ಅದು ಸ್ವಲ್ಪ ಆದಷ್ಟು ಪಕ್ಕ ಪಕ್ಕ ಬೇರೆ ಕತ್ತರಿಸಿ ಅದು ಈಗ ಹೋಗೋ ಬೇರನ್ನ ನಾಟು ಬೇ ಕಟ್ ಮಾಡಿ ನಾಟು ಬೇರೆ ಮಾಡಬೇಕು. ಇಲ್ಲ ಅಂದ್ರೆ ಈಗ ನನ್ನ ತಮ್ಮ ಸ್ವಲ್ಪ ತೆಂಗು ನೆಟ್ಟವನೆ, ಇವೊಂದಿಷ್ಟು ತೆಂಗು ನೆಟ್ಬಿಟ್ಟು ಏನಾಗೈತು, ಒಂದು ದೊಡ್ಡ ಗಾಳಿ ಬೀಸ್ತು, ಆ ದೊಡ್ಡ ಗಾಳಿಗೆ ಆಲೆ ಸೋಸಿನೇ ದಬಾಕೋಬಿಟ್ಟು. ನಮ್ದು ಆ ಥರ ಇಲ್ಲ, ಭೂಮಿಯಿಂದನೇ ಮೂಡ್ ಬಂದೋ ಆ ಥರ ಬಂದಿದೆ. ನಮ್ದು ಯಾವ ಸೋಸಿನೂ ಎಫೆಕ್ಟ್ ಆಗಿಲ್ಲ, ಮಾಡೋ ನಮ್ದು ರೀತಿ ವಿಧಾನಗಳು ಬೇಕಷ್ಟೇ. ಅವೆಲ್ಲ ರೀತಿ ವಿಧಾನಗಳು ಎಲ್ಲಿ ತಿಳ್ಕೊಂಡ್ರಿ ನೀವು? ನನಗೆ ಈ ಕೆಲಸ ಮಾಡಿದ್ರೆ ಇದು ಹೀಗೆ ಆಯ್ತು ಅಂತ ನನ್ಗೆ ಅನುಭವ ಇದೆ. ಅದೇ ಅನುಭವ ನನಗೆ ನನಗೆ ಸ್ವಲ್ಪ ಅನುಭವ ಯಾರಿಂದನೂ ಅಲ್ಲ. ಈತ ನಾನು ಮನೆ ಹತ್ರ 2 ತೆಂಗಿನ ಮರ ಎಳ್ಸಿದ್ದೀನಿ ನಮ್ಮ ತಂದೆ ತಾಯಿ ಇದ್ದಾಗಲೇ, ಆ 2 ಮರಗಳಿಗೆ ನಾನು ಕೆಲಸ ಮಾಡಿದ್ದೆ. ಆ ಮಾಡಿದಾಗ ಆ ಕೆಲಸ ಮಾಡಿದಾಗ ಆ ಮರ ಯಾವ ಥರ ಗೊತ್ತು, ಫಲ ಯಾವ ಥರ ಕೊಡ್ತದೆ ಅನ್ನೋದು ನನಗೊಂದು ಅನುಭವ ಬಂತು. ಅದನ್ನ ತಿಳ್ಕೊಂಡು ನಾನು ನಮ್ಮ ಜಮೀನ್ ಹತ್ರ ಅದೇ ರೀತಿ ಮಾಡಿದ್ದೆ. ಹಾಗಾದ್ರೆ ಈಗ ಮಾದೇವ ನಾಯಕರಿಂದ ಬೇರೆಯವರು ಸಲಹೆಯನ್ನ ತಗೋಬಹುದು. ಆದ್ರೆ ನಮ್ಮ ನನ್ನ ಅನುಭವದಲ್ಲಿ ಇರ್ತಕ್ಕಂತ ನಾನು ಈ ತರ ಮಾಡ್ತಕ್ಕಂತ ತೋಟ ಬಂದ್ ನೋಡ್ಲಿ ಯಾವ ತರ ಮಾಡಿದೀನಿ ಅಂತ ಬಂದ ಅನುಭವ ತಗೊಳ್ಳಿ, ಇರೋದನ್ನ ಹಿಂಗ್ ಮಾಡ್ಬೋದು, ಹಿಂಗ್ ಮಾಡ್ತದೆ, ಹಿಂಗ್ ಆಯ್ತದೆ ಅಂತ ಹೇಳಿ. ಈಗ ಕೆಲವರು ಬಾಳೆ ದಿಂಡಿನೆಲ್ಲ ಕತ್ತರಿಸಿ ದೂರ ದೂರ ಹಳ್ಳ ಕೊಳ್ಳಕ್ಕೆಲ್ಲ ಎಸಿತಾರೆ, ಅದು ಮಾಡಬಾರ್ದು. ಅದನ್ನ ಕತ್ತರಿಸಿ ಅಲ್ಲೇ ಪುಡಿ ಮಾಡಿ ಅಲ್ಲಿಗೆ ಹಾಕಿ ಅದಕ್ಕೆ ಅದೇ ಮಣ್ಣು ಕರಕ್ತ ಸರ್, ಅದು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಅದೇ ಗೊಬ್ಬರ ಆಗ್ತದೆ. ನಿಮ್ ಜಮೀನಲ್ಲೇ ಗುಂಡಿ ಮಾಡಿ ಹಾಕ್ಬಿಡ್ಬೇಕು? ಆ ಜಮೀನಲ್ಲೇ ಹಾಕ್ಬಿಡ್ಬೇಕಲ್ಲ, ಮಾಡ್ತಾ ಇದೀರಾ ನೀವು? ನಾವು ಅದೇನೇ ಮಾಡ್ತಾ ಇರೋದು. ಈಗ ಬಾಳೆ ಇದೆಯಾ ಜಮೀನಲ್ಲಿ? ಬಾಳೆ ಎಲ್ಲ ತೆಗೆದ್ಬಿಟ್ಟು ಇವಾಗ ಅದು ಅಲ್ಲೇ 3 ವರ್ಷ ಆಗೋಯ್ತು. ನಾನೆಲ್ಲ ಬಾಳೆ ಒಂದ್ ಗಿಡನು ತೆಗಿಲಿಲ್ಲ ಹೊರಗೆ, ಎಲ್ಲ ಅಲ್ಲೇ ಅಲ್ಲೇ ಹೂಣ್ಬಿಟ್ಟೆ. ಅಲ್ಲೇ ಅದನ್ನ ಕಾಂಪೋಸ್ಟ್ ಕಾಂಪೋಸ್ಟ್ ಆಗಿ ಅಲ್ಲೇ ಮಾಡ್ಬಿಟ್ಟೆ. ಭೂಮಿಗೆ ಒಳ್ಳೆ ಅದು ನೀರು ಚೆನ್ನಾಗ್ ಕೊಟ್ರೆ ಅದು ಗೊಬ್ಬರ ಮಣ್ಣು ಸೇರಿಸಿ ಒಂಥರ ಸೊಪ್ಪು ಬಂದು ಅದು ಒಂಥರ ವಾಸನೆ ಬರ್ತದೆ. ಹೌದು ಹೌದು, ಅದಕ್ಕೆ ಅದು ಎರಡ ಸತ್ಯ ಪತೆ ಎಲ್ಲ ಕರಗ್ತದೆ ಅದು. ಅದರಿಂದ ಉತ್ತಮವಾದಂತ ಬೆಳೆ ಕಾಣಿಸ್ತದೆ ನಮ್ಗೆ. ಅಲ್ಲ, ಬಾಳೆ ಮಾತ್ರ ಅಲ್ಲ, ಯಾವುದೇ ಕೃಷಿ ತ್ಯಾಜ್ಯಗಳು ಏನು ಉಳಿಯುತ್ತೆ ಅದನ್ನ ಎಲ್ಲೂ ಹೊರಗಡೆ ಹಾಕಬಾರ್ದು, ಅದನ್ನ ಕಾಂಪೋಸ್ಟ್ ಆಗಿ ಮಾಡಬೇಕು. ಅದೇ ನಿಜವಾದ ಸಾವಯವದ ಪದ್ಧತಿ ಅಂತ ಹೇಳೋದು. ಜಮೀನಲ್ಲಿ ತೆಂಗನ್ನು ಅಲ್ದನೆ ಏನು ಬೆಳೆ ಇದೆ ಈಗ ಪ್ರಸ್ತುತ ನಿಮ್ಮಲ್ಲಿದೆ? ಸರ್, ಈಗ ನಾವು ತೆಂಗು ಬಾಡಿಕೆ ಮಾಡಿದೀವಿ, ಇನ್ನು ಅದರ ಮಧ್ಯದಲ್ಲಿ ಬಾಳೆನೇ ಮಾಡೋದು ನಾನು ಪುನಃ ಬಾಳೆನೇ ಮಾಡ್ಬೇಕು. ಯಾಕೆಂದ್ರೆ ಅಡಿಕೆ ಸಸಿಗೆ ನೆರಳು ಬೇಕದು, ಅಡಿಕೆಗೆ ನೆರಳು ಬೇಕು, ಭೂಮಿ ಆರ್ವಸಿ ಬರಲ್ಲ ಅದು, ಅದು ತೇವಾಂಶ ಇರಬೇಕು. ಬಾಳೆ ಇದ್ರೆ ಆ ಗಿಡ ಮರಗಳಿಗೆ ಉತ್ತಮವಾದ ಬೆಳೆ ಉತ್ತಮವಾದ ಗಿಡ ಬರ್ತದೆ. ಬೇಸಿಗೆ ಕಾಲಕ್ಕೆ ಎಲ್ಲ ಒಂದ್ ಸ್ವಲ್ಪ ಒಳ್ಳೇದಾಗ್ತದೆ, ಅದರಿಂದ ಒಂದ್ ಸ್ವಲ್ಪ ಅನುಕೂಲತೆ ಆಯ್ತದೆ ಅಂತ ಅನ್ನಿಸ್ತದೆ. ನಾನು ಇವಾಗ ನಮ್ಮ ಗಿಡ ಅಡಿಕೆ ಸೋಸಿ ಒಂದ್ ತರದಲ್ಲಿ ಫಸ್ಟ್ ಒಂಥರ ಇದ್ದು ಅವೆಲ್ಲ ನಾನು ಇವಾಗ ಎಲ್ಲ ಮಾಡದ್ಮೇಲೆ ಒಂಥರ ಇಂಪ್ರೂವ್ಮೆಂಟ್ ನಮ್ಗೆ ಗೊತ್ತಾಗ್ಬಿಡ್ತದೆ. ಈಗ ದಿನಚರಿ ಖರ್ಚಿಗೆಲ್ಲ ಏನ್ ಮಾಡ್ತೀರಿ ಮತ್ತೆ? ಅಷ್ಟೇ ಸರ್, ಈಗ ದಿನಚರಿ ಖರ್ಚಿಗೆ ಅದೇ ತಾಪತ್ರಯ ಬಂದಿರೋದು. ಇವಾಗ ಈಗ ಕೂಲಿ ಮಾಡ್ಬೇಕು, ಇಲ್ಲಾಂದ್ರೆ ಏನಾದ್ರು ತರಬೇಕು, ಏನಾರು ಮಾಡ್ಬೇಕು, ಏನಾರು ಒಂದ್ ನೀವೇನು ಬೇರೆ ಉಪಕಸಬನ ಬೆಳಿತೀವಿ? ಉಪಕಸಬನ ಏನೋ ಬೆಳ್ಕೊಂಡು ಮಾಡ್ಕೊಂಡಿದ್ವ. ಸ್ವಲ್ಪ ರಾಗಿ, ತಡ್ಡಿ, ಜೋಳ ತಿನ್ನೋದಿಕ್ಕೆ, ಆಹಾರಕ್ಕೆ ಇನ್ನೊಂದ್ ಕಡೆ ಭೂಮಿ ಇದೆ, ಬೇರೆ ಕಡೆ ಅಲ್ಲಿ ಬೆಳ್ಕೋತೀವಿ. ಆಹಾರಕ್ಕೆ ರಾಗಿ, ಜೋಳ ಎಲ್ಲ ಬೆಳ್ಕೋತೀವಿ. ಈಗ ಬೇರೆ ಖರ್ಚು ವೆಚ್ಚಕ್ಕೆ ಒಂದ್ ಏನೋ ಉಪಕಸಬಾಗಿ ಈಗ ನಿಮ್ಗೆ ಇರ್ತಕ್ಕಂಥದ್ದು 2 ಎಕರೆ ಜಮೀನಲ್ಲಿ ಕೃಷಿ ಅಲ್ಲದನೆ ಬೇರೆ ಒಂದು ಸರ್, ನಾನು ಇವಾಗ ಅದಕ್ಕೆ ಈಗ ನಾನು ಏನ್ ಮಾಡ್ಬೇಕು ಅಂತ ಅಂದಿದ್ದೀನಿ ಅಂದ್ರೆ, ಒಂದ್ ಮನೆ ಹತ್ರ ಒಂದ್ ಅಂಗಡಿ ಮಾಡ್ಬೇಕು ಅಂತ ಮಾಡಿದ್ದೀನಿ. ಉಪಕಸುಗೆ ಚಿಲ್ಲರೆ ಕಸುಗಳಿಗೆ ಒಂದ್ ಅಂಗಡಿ ರೂಮ್ ಮಾಡಿದ್ದೀನಿ. ಕಂಪ್ಲಾಪುರಕ್ಕೆ ನಾನು ಇವತ್ತು ಬಿಳಿ ಕೋಳಿ ವ್ಯಾಪಾರದಲ್ಲಿ ತೋರಿಸಿದ್ದೆ ನಾನು, ಬ್ರೈಲರ್ ಕೋಳಿನ ನಾನು 16 ರೂಪಾಯಿಂದ ಕೆಜಿ ಮಾರಿರೋ ಸರ್. ನಾನು 20-25 ವರ್ಷ ನಾನು ಕೆಲಸ ಮಾಡಿದೆ ಅದರಲ್ಲಿ. 16-20-25-30-35-40-60 ಮಾಡ್ಬಿಟ್ಟೆ ಬಿಟ್ಬಿಟ್ಟು. ಅದನ್ನ ಅದೇ ನಮ್ ತಂದೆ ತಾಯಿಗೆ ಏಜ್ ಆಗ್ತು, ಜಮೀನ್ ನಿಮ್ಗೆ ಏಜ್ ಇತ್ತಲ್ಲ, ನಮ್ಗೆ ಏಜ್ ಇದ್ರೆ ಜಮೀನ್ ನೋಡೋರ್ ಇಲ್ದೇನೆ ನಮ್ಗೆ ಎಲ್ಲ ಭಯಕಾಗ್ಬಿಟ್ರು ಸಾ. ಅವ್ರ ಏಜ್ ಆಯ್ತು, ಅವ್ರು ಮಾಡೋರ್ ಇಲ್ಲ, ದುಡಿಯೋರ್ ಇಲ್ಲ, ವೈನ್ ಗೋಳು ಇಕೊಂಡು ಅನ್ನ ತಿಂತವ್ರೆ, ರೋಡ್ ಬಿದ್ದವ್ರೆ, ಚೆಂಗ್ಲಿ ಬಿದ್ದವ್ರೆ, ಅವ್ರನ್ನ ಗೋಳಿಕೊಂಡು ಅನ್ನ ತಿಂತವ್ರೆ ಅನ್ನೋದು ನಮ್ಗೆ ಜನಸಾಮಾನ್ಯ ಮಾತುಗಳು ಜಾಸ್ತಿ ಆಗ್ಬಿಟ್ಟು. ಅದು ಆತರ ಆಗ್ಲಾಗಿ ನಮ್ಮ ಅಣ್ಣವರು ಓದ್ಕೊಂಡು ಅವರು ಹೋದ್ರು, ಈಗ ತಮ್ಮನು ಅವನು ಹೋಗಿದ್ದ, ಮಧ್ಯದಲ್ಲಿ ನಾನೇ ಸಿಗಾಕೊಂಡನು. ಅದಕ್ಕೆ ಏನಾಗೋಯ್ತು, ಕಸಬನೇ ಬಿಟ್ಬಿಟ್ಟೆ ಸರ್. ಅವತ್ತೆ ಅದ್ ಮಾಡಿದ್ರೆ ಚೆನ್ನಾಗಿರಿ, ನಾನು ಚೆನ್ನಾಗಿರಿ ಪುನಃ ಮಾಡ್ಬೇಕು ಅಂತ ಅನ್ಸಲ್ಲ ಸರ್. ಇವಾಗ ಎಲ್ ಸಾರಿನು ಎಲ್ಲ ಏಜ್ ಬಂತಿ ಮಾಡಕ್ಕೆಲ್ಲ ಆಯ್ತು ಸರ್ ನಮ್ ಕೈಲಿ. ಇನ್ ಏಜ್ ಮುಗ್ದೋದ್ಮೇಲೆ ಇನ್ನು ನಮ್ಗೆ ಇಲ್ಲ, ಅವೆಲ್ಲ ಚಪ್ಪಲ ಬರಲ್ಲ ಸರ್. ಇನ್ನು ಒಂದ್ 20 ವರ್ಷ ಮಾಡ್ದು, ಜಾಸ್ತಿ ಲಾಭ ತೆರಲಿಲ್ಲ, ಏನೋ ಖರ್ಚು ವೆಚ್ಚ ಮನೆಗಳಿಗೆ ಚೆನ್ನಾಗ್ ನಡೀತಾ ಇತ್ತು. ಇವಾಗ ಅದು ಕೋಳಿ ವ್ಯಾಪಾರ ಮಾಡ್ದು, ಅದು ಜೀವನ ನಮ್ ಕೊಡ್ತು ಸ್ವಲ್ಪ. ಇವಾಗ ಸ್ವಲ್ಪ ಮಕ್ಕಳುಗಳು ಖರ್ಚು, ಮಗನ ಖರ್ಚು, ಏನೋ ಒಂಥರ ಜೀವನ, ಏನೋ ಒಂಥರದಲ್ಲಿ ಯಾವ ರೂಪದಲ್ಲೋ ಹೋಯ್ತಾ ಇದೆ ಸರ್ ಈಗ. ಆದ್ರೂ ಏನಾಗ್ಲಿ, ಒಂದ್ 2 ವರ್ಷ ಆದ್ಮೇಲೆ ತೆಂಗು ಫಲ ಕೊಡೋದಕ್ಕೆ ಬರುತ್ತೆ, ಹಾಗಾದ್ರೂ ನಿಮ್ಗೆ ನಿಮ್ಮ ಈ ಸಮಸ್ಯೆಗಳು ನೀಗ್ಬೋದು ಅಂತ ಅನ್ಕೊಂಡಿದ್ದೀರಾ? ಅದು ಸತ್ಯ. ಇನ್ನೊಂದು 2-3 ವರ್ಷ ಕಳೆದ್ರೆ ಅವಾಗ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ಬೋದು, ಅವಾಗ ಸರಿ ಆಗ್ತದೆ ಅಂತ ಅನ್ನಿಸ್ತಾ ಇದೆ. ನಮ್ಮ ಹುಡುಗನ ಎಜುಕೇಶನ್ ಅಲ್ಲಿ ಮುಗೀತದೆ, ಆಗ ಒಂದು ಹಂತಕ್ಕೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಇದೆ ಅಷ್ಟೇ. ತೆಂಗನ್ನ 4-5 ವರ್ಷ ಕಾಪಾಡಿದ್ರೆ 50 ವರ್ಷ ಸುಖವಾಗಿರ್ಬೋದು ಅಂತ ಅದು ಇರ್ಬೋದು ಸರ್. ಅದು ಆದ್ರೆ ಸರ್, ನಾ ಎಲ್ಲ ತೆಂಗು ನಾನು ನೆಟ್ಬಿಟ್ಟೆ, ನಾನು ನೆಟ್ಟೆ ಅನ್ನೋ ಲೆಕ್ಕಕ್ಕೆ ಮಾಡಬಾರ್ದು. ಕರೆಕ್ಟ್ ಆಗಿ ಮಾಡ್ಬೇಕು ಸರ್ ಅದ್ರ ಕೆಲಸನ. ಯಾವ ಕೆಲಸ ಮಾಡಿದ್ರೆ ಏನ್ ಚೆನ್ನಾಗಿರ್ತದೆ ಅಂತ ಆ ಕೆಲಸ ಮಾಡಿದ್ರೆ ಸರ್ ಅದು ಕರೆಕ್ಟ್ ಆಗಿ. ಕರೆಕ್ಟ್ ಆಗಿ ಅಂದ್ರೆ ಈಗ ನಾಟಿ ಮಾಡಾಯ್ತು, ನಾಟಿ ಮಾಡಿದ್ಮೇಲೆ ಏನೇನೆಲ್ಲ ಮಾಡಿದ್ರೆ ಹೇಳಿ? ವರ್ಷ ವರ್ಷ ಅದನ್ನ ನಾವು ಗುಣಿ ಮುಗಿ ಕುಕ್ಕಿ ಅದನ್ನ ಕಪ್ಪತ್ ಮಾಡ್ಬೇಕು ಸರ್. ಅದನ್ನ ಕಪ್ಪತ್ ಮಾಡಿ ದನಿನ ಗೊಬ್ಬರ ಆದಷ್ಟು, ನೀರು ನೀರಿಲ್ಲ ಹೋದಾಗ ಅದಕ್ಕೆ ಒಂದ್ ಸ್ವಲ್ಪ ಆದಷ್ಟು ನೀರ್ ಕಟ್ಟಬೇಕು, ದನಿನ ಗೊಬ್ಬರ ಹಾಕ್ಬೇಕು, ವರ್ಷ ವರ್ಷ ಕಟ್ ಮಾಡ್ಬೇಕು ಅದ ಬೇರ್ನ. ಈಗ ಬೇರ್ ಕಟ್ ಮಾಡ್ಬೇಕು, ಒಳಗಡೆ ಹೋಗಂಗೆ ನೇರವಾಗಿ ಹೋಗೋ ತರಕ್ಕೆ ಬೇರ್ನ ಬಿಡ್ಬೇಕು ಅಂತ ಹೇಳಿದ್ರೆ, ಬೇರ್ನ ಅಂದ್ರೆ ನೀವು ಕತ್ತರಿಸಿದ್ರೆ ಪೂರ್ತಿ ಬೇರ್ ಹೊಡೆಯೋದೆಲ್ಲ ನಿಂತೋಗಲ್ವಾ? ಇಲ್ಲ ಸರ್, ಅದು ಆತರ ಆಗಲ್ಲ. ಅದು ಹಿಂಗೆ ಹರಿದು ಹೋಗೋ ಬೇರು ಕಟ್ಟಾದಾಗ ನಾಟ್ ಬೇರು ಭೂಮಿಗೆ ಒಳಕ್ ಹೋಗ್ತದೆ, ಅದು ಗಟ್ಟಿ ಆಗ್ತದೆ ಮರ. ಇದು ಇಲ್ಲ ಅಂದ್ರೆ ಗಾಳಿಗೆ ತೇಲ್ಬಿಡ್ತದೆ ಮರ. ಈಗ ನೆಟ್ಟ ಆದ್ಮೇಲೆ ಕೆಲವು ಈ ಹುಳುಗಳ ಬಾಧೆ ಜಾಸ್ತಿ ತೆಂಗಿನ ಮರಕ್ಕೆ. ಸಾಮಾನ್ಯವಾಗಿ ಸುಳಿ ಕೊರೆಯ ಹುಳ, ಈ ಗೆಡ್ಡೆ ಕೊರೆಯ ಹುಳುಗಳು ಈ ತರದೆಲ್ಲ ಬರ್ತವೆ. ಈ ತರದೆಲ್ಲ ನಿಮ್ಮ ಜಮೀನಲ್ಲಿ ನಿಮ್ಮ ತೆಂಗಿನ ಮರಕ್ಕೆ ಕಾಡ್ಲಿಲ್ವಾ? ಕಾಡ್ತು ಸರ್ ಅದು. ನಾನು ಅದನ್ನ ಅವಾಗ ಅವಾಗ ನೋಡ್ಕೋತಾ ಇದ್ದೆ, ಅದನ್ನ ದುಂಬಿ ಬೀಳ್ತಾ ಇತ್ತು. ದುಂಬಿ ಬಿದ್ರೆ ಅದು ಸುಳಿನೇ ನೋಡಿದ ಸುಳಿನ ಅದು ಅದು ಅದು ದುಂಬಿ ಬಿದ್ದಿದ್ದು ಗೊತ್ತಾಗ್ಬಿಟ್ರೆ ಅದ್ರ ಸಿದ್ರೆ ಎಲ್ಲ ಅವತ್ತು ಹಸಿ ಸಿದ್ರೆ ಈಚೆಗೆ ಬಂದಿರ್ತದೆ, ಅದನ್ನ ಪತ್ತೆ ಮಾಡ್ಬಿಡ್ತೀವಿ ನಾವು. ಆ ಪತ್ತೆ ಮಾಡಿದಾಗ ಅದನ್ನ ಒಂದ್ ಕೊಕ್ಕೆ ಮಾಡಿ ಕತ್ತರಿಸಿ ಆ ತೆಗ್ದಾಗ ಹುಳಿ ಹುಳ ಸಿಗ್ತದೆ ಅಂತ ಸುಮಾರು ಗಿಡದಲ್ಲಿ ತೆಗ್ದಾಕ್ಬಿಟ್ಟೆ. ಅದು ಅಲ್ಲೇ ಕೊರ್ದು ಬಿಟ್ಟಿತ್ತು ಒಂದ್ ಎರಡ್ ಮೂರು ಸಸಿಗೆ. ಅದೇ ಸದ್ಯಕ್ಕೆ ಯಾವ್ದು ಸಸಿಗಳೇ ಅಂತಂದ್ರೆ ಹೋಗ್ಲಿಲ್ಲ ಸರ್, ಅಷ್ಟೊಂದು ನಾವು ನೋಡ್ಕೊಂಡು ಅಲ್ಲೇ ರೋಡೋಗ್ಬಿಡ್ತದೆ. ಅಂದ್ರೆ ಸುಮ್ನೆ ತೆಂಗಿನ ಸಸಿ ನಾಟಿ ಮಾಡ್ದೆ ಯಾವತ್ತೋ ತಿಂಗಳಿಗೋ ಹದಿನೈದು ದಿವಸಕ್ಕೂ ನೀರ್ ಕೊಟ್ಟೆ ಗೊಬ್ಬರ ಕೊಟ್ಟೆ ಅನ್ನಂಗಿಲ್ಲ, ಗಮನಿಸ್ತಾ ಇರ್ಬೇಕು ಸರ್. ಅದನ್ನ ಬಹಳಷ್ಟು ಗಮನ ಕೊಡ್ಬೇಕು. ಅದಕ್ಕೆ ನೀವು ಎಷ್ಟು ನೀರ್ ಕೊಡ್ತೋ ಅಷ್ಟು ಸರ್, ಅದು ಅದು ತೆಂಗು ಅಡಿಕೆಗೆ ನಾವ್ ಎಷ್ಟು ನೀರ್ ಕೊಟ್ಟು ಕಾಪಾಡ್ತೀವಿ ಅಷ್ಟು ಬೆಳವಣಿಗೆ. ಅದು ಮತ್ತೆ ಗಮನ ಇಡಬೇಕು ಅದ್ರ ಮೇಲ್ಗಡೆ. ಅದಕ್ಕೆ ಕೆಲಸ ಚೆನ್ನಾಗಿ ಮಾಡ್ಬೇಕು. ದಿನ ಹಸುಕರುಗಳ ಹಂಗ್ ನೋಡ್ತೀವಿ, ಹಂಗ್ ನೋಡ್ಬೇಕು ನೋಡ್ಬೇಕು ಸರ್. ಅದನ್ನ ಆ ತರ ನೋಡಿದ್ರೇನೆ ಸರ್ ಅದ್ ಬರೋದು. ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ, ಮಾಡೋ ಪ್ರಯೋಜನ ಇಲ್ಲ. ಸುಮ್ನೆ ನೆಟ್ಟೆ ಬಂದೆ ನೀರ್ ಕೊಟ್ಟೆ ಓದೇದಂಗಿಲ್ಲ. ಅದೇನ್ ಪ್ರಯೋಜನ ಇಲ್ಲ ಸರ್. ಅದು ಅದು ಇಪ್ಪತ್ತು ಸೊಸೆ ಆಗ ಹತ್ತು ಸೊಸೆ ಆಗ್ಲಿ ಹಚ್ಚಿಕಟ್ಟ ಕಾಪಾಡ್ಬೇಕು. ಅದನ್ನ ಚೆನ್ನಾಗಿ ಗೊಬ್ಬರ ಕೊಟ್ಟು ಹಚ್ಚಿಕಟ್ಟ ಕೊಟ್ರೆ ಬೇಗ ಬೆಳವಣಿಗೆ ಬರ್ತದೆ, ನಮ್ಗೂ ನೋಡಕ್ ಒಂದ್ ಸಮೃದ್ಧಿ ಆಗಿರ್ತದೆ, ಅದ್ ನೋಡಕ್ ಖುಷಿ ಕೊಡ್ತದೆ. ಅದನ್ನ ನಾವು ನೋಡಕ್ಕೆ ಗಮನ ಕೊಡ್ದೇನೆ ಮಾಡದೆ ಹೋದಾಗ ಅದಕ್ಕೂ ನಮ್ಗದು ವ್ಯತ್ಯಾಸ ನಮ್ಗೆ ಕಂಡು ಬರ್ತದೆ. ನಾನು ನೋಡ್ಲಿಲ್ಲ ಅದು ಆಗ್ಲಿಲ್ಲ. ಈಗ ಎಲ್ಲರಿಗೂ ತೋಟ ಮಾಡಬೇಕು ಅನ್ನೋ ಆಸೆ ಇರ್ತದೆ, ಆದರೆ ಸುಮ್ ಸುಮ್ಮನೆ ಅದು ಆಗಲ್ಲ, ಕಷ್ಟಪಟ್ಟಾಗ ಮಾತ್ರ ಆಗೋದು. ಈಗ ಹಸು ಇದೆ ಅಂತ ಹೇಳಿದ್ರೆ, ಏನ್ ಕರವನ ಹಸು ಇಟ್ಟಿದ್ದೀರಾ? ಅದು ಹಾಲು ಒಂದು ಕರವನ ಹಸು ಇದೆ. ಏನು ಯಾವ ಹಸು ಅದು? ಹೆಚ್ಚಪ್ಪು. ಹೆಚ್ಚಪ್ಪು ಹೆಚ್ಚಪ್ಪು ಕರ ಕೊಡ್ತಾ ಇದೆ, ತೆನೆ ಇದೆ. ಇವಾಗ ಬೆಳಿಗ್ಗೆ ಒಂದು ಮೂರುವರೆ, ಸಾಯಂಕಾಲ ಮೂರುವರೆ ಒಂದ್ ಏಳು ಲೀಟರ್ ಕೊಡ್ತಾ ಇದೆ. ಕಡಿಮೆ ಆಯ್ತದ? ಕಡಿಮೆ ಆಗ್ತದೆ, ತೆನೆ ಆಗಿದೆ ಸರ್. ಮತ್ತೆ ಅದಕ್ಕೆಲ್ಲ ಮೇವ್ಗೆಲ್ಲ ಏನ್ ಮಾಡ್ತೀರಿ? ಅದು ನಮ್ ಜಮೀನ್ ತೋಟದಲ್ಲೇ, ನಮ್ ತೋಟದಲ್ಲಿ ಹುಲ್ಲು ಬರ್ತದೆ, ಜೋಳ ಕಡ್ಡಿ ಹಾಕೋತೀವಿ, ರಾಗಿ ಹುಲ್ಲಿದೆ, ಅದನ್ನ ಮಾಡ್ಕೋತೀವಿ. ಅದು ಒಂದ್ ಹಸಿಗೆಲ್ಲ ಏನ್ ತೊಂದರೆ ಇಲ್ಲ. ಹಾಗಾದ್ರೆ ನೀವು ಹಸುನ ಇನ್ನೂ ಒಂದೆರಡು ಮೂರು ಜಾಸ್ತಿ ಮಾಡ್ಕೊಂಡ್ರೆ? ನಾನು ಒಂದ್ ಕಾಲದಲ್ಲಿ ನಮ್ ತರ ಹಸು ಸಾಕ್ತವ್ರ ಇಲ್ಲ ಕಂಪ್ಲಾಪುರದಲ್ಲಿ, ಆ ತರ ಎಲ್ಲ ನಾನು ಮಾಡಿದ್ದೀನಿ. ಹೌದಾ? ಓ, ಗೊಂದ್ ಕಟ್ಸಿ ಬೆಡ್ ಹಾಕ್ಸಿ ಎಂಟು ಒಂಬತ್ತು ರಾಸನ ಕೊಟ್ಟಿಗೆಯಿಂದ ಈಚೆಗೆ ಬಿಡ್ತಿತ್ತಲ್ಲ ಸರ್ ಕಡ್ಡಿ. ನಾನು ಜೋಳ ಕಡ್ಡಿ ಎಲ್ಲಾನು ಗಾಡಿ ಹಿಡ್ಕೊಂಡು ಬಂದಾಕ್ತಾ ಇದೆ, ಗೊಂದ್ ಕಟ್ಸಿ ಬೆಡ್ ಹಾಕ್ಸಿ ಸಾಕ್ತಾ ಇದೆ. ಒಂದ್ ಕಾಲದಲ್ಲಿ ಒಂಬತ್ತು ತಿಂಗಳು ಕರು ಹೀಟಿಗೆ ಬಂದಿತ್ತು, ಆ ತರ ಸಾಕಿದ್ದೆ. ಪ್ರೈಜ್ ಎಲ್ಲ ಕೊಡ್ತೀವಿ ಕೇರ್ನಗರ್ ಕೊಡಿ ಅಂದ್ರು. ಆ ತರ ಎಲ್ಲ ಸಾಕ ದನ ಕನ್ನ ಭಾರಿ ಸೋಕಿ ಮಾಡ್ದೆ ನಾನು. ನಾನು ನನಗೆ ಇವಾಗ ಈ ತರ ಆಗ್ಬಿಡ್ತಾನ ಬಿಟ್ಬಿಟ್ಟೆ. ಎಂಟು ಒಂಬತ್ತು ರಾಸ್ತಾನ ಕೋಳಿ ಅಂಗಡಿ ಇಲಾತೇಸ ನಾಡಸ ಎಲ್ಲಾ ಮಾಡ್ದವನು, ಎಲ್ಲಾನು ಮಾಡಿ ಇವಾಗ ಆಗದ್ ಬಿಟ್ಬಿಟ್ಟಿದ್ದೀನಿ. ಇವಾಗ ಎಲ್ಲಾ ಮಾಡ್ಬಿಟ್ಟಿದ್ದೀನಿ, ಹೋರಿ ಕರ ಎಲ್ಲಾ ಸಾಕ್ಬಿಟ್ಟಿದ್ದೀನಿ. ನಾನು ಭಾರಿ ನಾನು ಈ ಕೆಲಸ ಇದ್ ಹಿಂಗ್ ಮಾಡಿದ್ರೆ ಹಿಂಗೆ ಐತೆ ಅಂತ. ಹೋರಿ ಅಂದ್ರೆ ಯಾವ ತರ? ನಾಟಿ ಕರ, ನಾಟಿಗೆ ಹೋರಿಗಳು. ಹೋರಿ ಅಂದ್ರೆ ಬೀಜದ ಆತರ ಅಲ್ಲ, ಹಾಗೆ ಬ್ಯಾಂಡ್ ಕರಗಳು ಆತರ ಇತರ ನಾಟ್ಕರ ಉಳ್ಮೆಗೆ ಅವೆಲ್ಲ ದನ ಕರ ಅವರೆಲ್ಲ ಭಾರಿ ಸೋಕಿ ಮಾಡಿದೀವಿ ನಾವು ಒಂದ್ ಕಾಲದಲ್ಲಿ. ಇವಾಗೆಲ್ಲ ಬಿಟ್ಬಿಟ್ಟು ಎಲ್ಲ ಹೊರಟೋಯ್ತವೆಲ್ಲ. ಎಂಟು ಒಂಬತ್ತು ರಾಸ್ತಾನ ಕಟ್ತಿದ್ದೇನೆ ಒಂದ್ ಕಾಲದಲ್ಲಿ ಎಲ್ಲ ಮೇಂಟೈನ್ ಮಾಡ್ತಿದ್ದೆ. ನಿಮ್ಗೆ ನಾನು ಯಾಕೆ ಹೇಳ್ದೆ ಅಂದ್ರೆ, ಈಗ ಒಂದು ಹೆಚ್ಎಫ್ ಇದೆ, ಅದ್ರ ಜೊತೆಗೆ ಇನ್ನೊಂದಾದ್ರೆ ಇದು ಕರಾವ್ ಇದೊಂದ್ ಕರಾವ್ ನಿಂತೋದ್ರೆ ಇನ್ನೊಂದಾಗುತ್ತೆ, ಜೀವನಾಂಶಕ್ಕೆ ಆಗುತ್ತಲ್ಲ ಅಂತ ಮಾಡ್ಬೇಕು ಸರ್. ಅದ ಇನ್ನೊಂದ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇವಿ. ಕೊಟ್ಟಿಗೆ ಎಲ್ಲ ಇದೆ, ನಾವೆಲ್ಲ ಕಾಂಕ್ರೀಟ್ ಹಾಕಿ ಬೆಡ್ ಹಾಕ್ಸಿದೀವಿ ಹಸುಗೆ. ಅದು ಹಸು ಕಟ್ಟಾಕ್ ಜಾಗಿಲ್ಲ ಅನ್ನಂಗಿಲ್ಲ, ಜಾಗ ಇದೆ. ಇನ್ನೂ ಒಂದು ಹಸು ಮಾಡ್ಬೇಕು ಅಂತ, ಅದ್ ಮಾಡಿದ್ರೆ ನಮ್ಗೊಂದ್ ಸ್ವಲ್ಪ ಜೀವನಕ್ಕೆ ಅನುಕೂಲ ಆಗ್ತದೆ. ಅದೇ ಮಾಡ್ಲೇಬೇಕು. ಅದು ಬೇರೆ ಎಲ್ಲ ಏನೇನು ನಿಮ್ಮ ಯೋಜನೆ ಇದೆ ಮುಂದೆ ನಿಮ್ಮ ಎರಡು ಎಕರೆ ಜಮೀನಿನಲ್ಲಿ? ಸರ್ ನಾನು ಎಲ್ಲ ಪೂರ್ತಿ ಎರಡು ಎಕರೆ ತೋಟ ಮಾಡ್ಬಿಡ್ಬೇಕು ಅಂತಿದ್ದೀನಿ ಸರ್. ಈಗ ಇನ್ನೂ ಒಂದ್ ಎಕರೆ ಇದೆಯಲ್ಲ, ಅದನ್ನು ಮಾಡ್ಬಿಡ್ಬೇಕು ಅಂತ ಮನ್ಸು ಬಂದ್ಬಿಟ್ಟಿದೆ. ತೆಂಗಂದಾಕ್ತೀರಿ? ತೆಂಗು ಅಡಿಕೆ. ಮತ್ತೆ ಅದಕ್ಕೆ ಬೇರೆ ಅದು ಬೆಳೆದ ಮೇಲೆ ಏನಾರು ಈ ಕರಿಮೆಣಸು? ಸರ್ ಈ ಸಿಲ್ವಾರ ಗಿಡ ಎಲ್ಲ ಹಾಕಿದ್ದು, ಸಿಲ್ವಾರ ಮೆಣಸು ಹಾಕ್ಬೇಕು ಅಂತೆಲ್ಲ ಮಾಡ್ದು. ಸ್ವಲ್ಪ ತೆಗೆದಾಕ್ಬಿಟ್ಟು ಅದನ್ನ ಕೊಟ್ಟುಬಿಟ್ಟು ಕಟ್ ಆಫ್ ಮಾಡ್ಬಿಟ್ಟು. ಅದು ಲಾಭ ಇಲ್ಲ ಸರ್, ಅದು ಸುಮ್ನೆ ಭೂಮಿ ವೇಸ್ಟ್. ಹೌದಾ? ಗಿಡದಲ್ಲಿ ಲಾಭ ಇಲ್ಲ, ಅದ್ರಲ್ಲಿ ಪ್ರಯೋಜನ ಇಲ್ಲ. ಕಾಳು ಮೆಣಸು ಹಬ್ಸಿದ್ರೆ? ಕಾಳು ಮೆಣಸು ಏನು ಬೇಕಾಗಿಲ್ಲ. ಈಗ ಅಡಿಕೆ ತೋಟ ಮಾಡಿದ್ರೆ ಅದನ್ನೇ ನಾವು ಎಲೆ ಒಂಬ ಹಾಕೋಬೋದು ಬಿಡಿ, ಎಲೆ ಒಂಬಿ ಇದೆಯಲ್ಲ ಅದನ್ನ ಮಾಡ್ಕೊಂಡ್ರೆ ಸಾಕು. ಖರ್ಚುಗಳಿಗೆ ಅಡಿಕೆ ತೋಟ ಮಾಡಿದ್ರೆ ಒಂದೆರಡು ನಾಲ್ಕು ವರ್ಷ ಕಳೆದ್ರೆ ನಾವು ಎಲೆ ಒಂಬ ಹಾಕೊಂಡ್ರೆ ಸಾಕಲ್ವ ಸರ್. ಅದನ್ನೇ ನಾವು ಅದೇ ಒಂದು ಆದಾಯ ಸಿಗ್ತದೆ, ಅದನ್ನೇ ಮಾಡ್ಬೇಕು ಅಂತ ಮಾಡಿದ್ದೀನಿ. ಇವಾಗ ಈ ದೊಡ್ಡ ಗಿಡಕ್ಕೆಲ್ಲ ಹಾಕ್ಬಿಡ್ಬೇಕು ಅಂತ. ಅದ್ರದ್ದು ಏನಿಲ್ಲ ಸರ್, ಅದು ಒಂದ್ಸಲ ನಾವು ಕಷ್ಟಪಟ್ಟು ಒಂದು 4 ವರ್ಷ ಕಾಪಾಡ್ಬಿಟ್ರೆ ನಮ್ಗೆ ಜೀವನದಲ್ಲಿ ಆದಷ್ಟಕ್ಕೂ ಅದು ಮುಂದಿನ ಸೂಚರಿಗೆ ಚೆನ್ನಾಗಿರುತ್ತೆ ಅಂತ ನನ್ನ ಅನುಭವ. ಆದ್ರೂ ಕೂಡ ಅದನ್ನ ನಿರ್ವಹಣೆ ಮಾಡ್ತಾ ಇರ್ಬೇಕು. ಮಾಡ್ತಾನೆ ಇರ್ಬೇಕು. ಕಡಿಮೆ ಆದ್ರೆ ಆದ್ರೂ ಮಾಡಿದ್ರೆ ಒಳ್ಳೇದು ಅನ್ನಿಸ್ತಾ ಇದೆ. ಅದನ್ನ ಇನ್ನೇನಿಲ್ಲ, ಇನ್ನು ಅದೊಂದು ಮಾಡ್ಬಿಟ್ರೆ ನಮ್ಮ ಹುಡುಗನಿಗೆ ಇರಪ್ಪ ಚೆನ್ನಾಗಿ ಅನ್ಬಿಟ್ಟು ಬಿಟ್ಬಿಟ್ಟೋಗುತ್ತೆ ಅಂತ ಆಸೆ ಬಂದಿದೆ ಅಷ್ಟೇ. ಇರ್ಲಿ, ನಿಮ್ಗೂ ದೇವರು ಆಯಸ್ಸ ಆರೋಗ್ಯಗಳು ಕೊಡ್ಲಿ, ಮತ್ತೆ ನೀವು ಕೂಡ ಅದನ್ನ ಅನುಭವಿಸುವಂತ ಆಗ್ಲಿ, ಒಳ್ಳೇದಾಗ್ಲಿ. ಗಿಡ ಸಸ್ಯ ಮರಗಳು ಏಳ್ಸು ಅಂದ್ರೆ ನನಗೆ ನನ್ನ ಆತ್ಮಕ್ಕೆ ಬಂದ್ಬಿಟ್ಟಿದೆ ಭಾರಿ ಪ್ರೀತಿ ನನ್ಗೆ. ಅಷ್ಟು ಪ್ರೀತಿ ಗಿಡ ಸಸ್ಯ ಮರ ಯಾವ ಮಾವಿನ ಮರಗಳು ನಾಲ್ಕಿದೆ ನನ್ನ ಜೀವನದಲ್ಲಿ. ನಾನು ಹಲಸಿನಣ್ಣಿಗೆಲ್ಲ ಒಡ್ಸ್ಕೊಬಿಟ್ಟಿದ್ದೀನಿ ತಿನ್ನಕ್ಕೋಗಿ. ಹಲಸಿನಣ್ಣಿಗೆ ಚಿಕ್ಕದ್ರಲ್ಲಿ ಹುಡುಗನಂಗೆ ಚಿಕ್ಕ ವಯಸ್ಸಲ್ಲಿ ಯಾರೋ ಜನ ಮುರಿಯಕ್ ಹೋಗಿ ಒಡ್ಸ್ಕೊಬಿಟ್ಟಿದ್ದೆ. ಅದ್ರ ಹಟ್ಟಕ್ಕೆ ನಮ್ಮಲ್ತ ನಾನು ಬೇಕಾದಷ್ಟು ಹೇಳ್ಸ್ಬಿಟ್ಟೆ ಹಲಸಿನ ಮರಗಳನ್ನ. ಇವಾಗ ಯಾರು ಬೇಕಾದ್ರು ತಿನ್ಬಹುದು, ನಾವು ಅಡ್ಡಿ ಆತಂಕಗಳಿಲ್ಲ. 8 ಮರ ಇದೆ, ಮರ ಇದೆ, ಯಾರ್ ಬೇಕಾದ್ರೂ ತಿನ್ಬೋದು. ಎಂಟು ಮರದಲ್ಲಿ ಅಂದ್ರೆ ಹಲಸಿನ ಹಣ್ಣಿನ ಸೀಸನ್ ಅಲ್ಲಿ ಒಳ್ಳೆ ದುಡ್ಡಾಗುತ್ತದ? ನಾವು ಆ ತರ ಇಲ್ಲ ಮರಲ್ವಾ, ಎಲ್ಲಾರು ಯಾರು ಹಸ್ತವ್ರು ತಿನ್ಬೋದು. ಎಷ್ಟು ಹಣ್ಣು ಬಿಡ್ತವೆ? ಅಯ್ಯೋ ನ್ಯಾತಾಕ್ಬಿಡ್ತದೆ, ಬೇಜಾನ್ ನ್ಯಾತಾಕ್ತದೆ. ಒಂದು ಮರದಿಂದ ಮಾರಕ್ ಹೋದ್ರೆ ಕನಿಷ್ಠ ಅಂದ್ರೆ 10-15 ಸಾವಿರ ರೂಪಾಯಿ ದುಡ್ಡು ನೋಡ್ಬೋದು. ನೋಡ್ಬೋದು, ಆದ್ರೆ ನಾವು ಇಲ್ಲ ಆತರ ಕೊಡೋದೇ ಇಲ್ಲ ಸರ್. ಈಗ ನಾವು ಬಂದು ಕಿತ್ಕೋತೀನಿ, ಯಾರೇ ಬಂದು ಕಿತ್ಕೊಳ್ಳಿ, ಮರ ಹತ್ತಕ್ ತಾಕತ್ತಿರೋ ಯಾರು ಕಿತ್ಕೊಂಡ್ ತಿನ್ಬೋದು. ಯಾಕೆ ಈ ತರದ ಧರ್ಮದ ಬುದ್ಧಿ ಸರ್? ಅದು ಅದು ಏನ್ ಹೇಳ್ತದೆ ಅಂದ್ರೆ ಫಲ ಹಾಕಿ ಪಾಪ ಕಳಿ ಅಂತ ಹೇಳ್ಬಿಟ್ಟದೆ ದಿನ. ಅದನ್ನ ನಮ್ಮ ಸ್ವರಂಸದನ್ನೇ ಬಂದ್ಬಿಟ್ಟದೆ ಆತರ. ನಾವ್ ಇನ್ನೊಬ್ರ ಹತ್ರ ಎಲ್ಲ ಹೇಳಿ ತಿಂದಿದ್ದೀವಿ, ಜನಗಳು ತಿನ್ಲಿ, ಕಷ್ಟಪಟ್ಟಿರ್ತಾರೆ, ಗೇದಿ ಕಷ್ಟಪಟ್ಟು ಎಲ್ಲ ಹುಡುಕೊಂಡ್ ಬರ್ತಾರೆ, ಹಣ್ಣಿದವ ನೋಡ್ತಾರೆ ಸರ್, ಅವ್ನ್ ತಿಂದು ಸಂತೋಷ ಪಡೋದೆ ನಮ್ಗೆ ಅದೇ ಒಂದು ತೃಪ್ತಿ. ಅದು ಆತರ ನಾವು ಮಾಡ್ಬೇಕು ಅನ್ಸೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ನಾವು ಅವ್ರು ಯಾರು ಬಂದು ತಿಂದವರು ತಗೊಂಡೋಗಿ ಯಾರು ಬೇಕಾದ್ರು ತಿನ್ಬೋದು. ಆತರ ನಾನೊಂದ್ ಹಲಸಿನ ಮರ ಕೊಂಬೆ ಕಡಿಯಕ್ಕೂ ನನಗೆ ಬೇಜಾರು. ದುಡ್ಡ ಕೈಗೆ ತಗೊಂಡು ಖುಷಿ ಪಡೋರಲ್ಲ. ಇಲ್ಲ, ನಮ್ಗೆ ಆತರ ಮನ್ಸೇ ಇಲ್ಲ. ಆ ದುಡ್ಡಿಂದ ಏನೋ ತಗೊಬಿಡ್ಬೇಕು, ಏನೋ ಮಾಡ್ಕೊಬಿಡ್ಬೇಕು ಅನ್ನೋದು ಆಸೆನೇ ಬರಲ್ಲ ನಮ್ಗೆ. ಮತ್ತೆ ಹಾಗಾದ್ರೆ ಇನ್ನು ಸುಮಾರು ಮಾವಿನ ಮರನು ಅಷ್ಟೇನೆ, ಎಷ್ಟಿದಾವೆ? ಅವು 4 ಅವೆ. ಆ ಮಾವಿನ ಮರನು ನಾವು ಯಾವಾಗ್ಲೂ ಈ ವರ್ಷ ಫಲ ಕೊಡ್ಲಿಲ್ಲ. ಆ ಮಾವಿನ ಮರನು ಅಷ್ಟೇ, ನಾವು ಮರಲ್ಲ ಯಾವಾಗ್ಲೂ. ಯಾರು ಕಿತ್ಕೊಂಡ್ ತಿನ್ಬೋದು ಹಣ್ಣಾದಾಗ, ಮತ್ತೊಂದಾಗ ಹಕ್ಕಿ ಪಕ್ಷಿ ಯಾರು ಬೇಕಾದ್ರು ತಿನ್ಬೋದು. ಆತರ ಮಾವಿನ ಮರ ಇದುವರೆಗೂ ಮಾವಿನ ಹಣ್ಣು ಮರದವರಲ್ಲ. ಇನ್ನೇನೆಲ್ಲ ಹಣ್ಣಿನ ಮರಗಳಿದ ಹಾಕಿದ್ರಿ ಹಾಗಾದ್ರೆ? ಅದೇ ಇವಾಗ ಮಾವಿನ ಮರ ಇದು ಹಲಸಿನ ಮರ ಆಯ್ತು ಆಯ್ತು, ಇನ್ ಹಣ್ಣಿನ ಮರ ಇನ್ನೇನು ಮಾಡಿಲ್ಲ ಸರ್. ಇನ್ನೇನ್ ಮಾಡಿದ್ರೆ ಸಪಾಟ ಮಾಡ್ಬೇಕಾಗಿತ್ತು, ಒಂದೇ ತಿನ್ನಕ್ ಮನೆಯಕ್ಕೆ ಮಾಡ್ಲಿಲ್ಲ, ನುಗ್ಗಿ ಹಾಕೊಂಡಿವಿ ಸ್ವಲ್ಪ. ಈಗ ನನ್ಗೆ ಏನು ಚಿಂತೆ ಅಂದ್ರೆ, ಒಬ್ಬ ಮಗಳು ಮದುವೆ ಮಾಡ್ಬೇಕಿನ್ನು, ಒಬ್ಬ ಮಗಳನ್ನ ಮೈಸೂರಿಗೆ ಮಾಡಿದೀನಿ ಇಂಜಿನಿಯರಿಂಗ್, ಒಬ್ಬ ಮಗಳನ್ನ ಇದು ಏನ್ ಮಾಡ್ತಾವ್ರೆ ಅಳಿಯ ಮತ್ತೆ ಮಗಳು? ಮಗಳು ಅವಳು MA ಮಾಡವಳೆ, ಎರಡನೇ ಮಗಳು. ಹಿರಿ ಮಗಳು ಅವಳು ನರ್ಸ್ ಕೆಲಸ ಮಾಡಿದ್ಲು, ನರ್ಸಿಂಗ್ ಮಾಡಿ ಅವಳು ಮದುವೆ ಆದ್ಮೇಲೆ ಬಿಡಿಸ್ಬಿಟ್ರು ಯಜಮಾನ್ರು, ಪಿರಿಯಾಬಣ್ಣ ಪಕ್ಕ ಕೊಟ್ಟಿದ್ದು. ಅವರು ಅಕ್ಷಯ ಬ್ಯಾಂಕ್ ಅಲ್ಲವ್ರೆ, ಇವ್ರು ಇಂಜಿನಿಯರಿಂಗು ಮೈಸೂರವರು. ಇನ್ನೊಬ್ಳು ಹುಡುಗಿ ಸೆಕೆಂಡ್ ಪಿ ಯು ಸಿ ಆಗಿ ಅವಳು ಶೋರೂಮ್ಗೆ ಹೋಗ್ತಾವಳೆ. ಮಗ ಮೈಸೂರು ಓದ್ತಾವನೆ. ಮೂರ್ ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಮಗನೇ ಚಿಕ್ಕವನ? ಮಗನೇ ಚಿಕ್ಕವನು. ಭಾರಿ ಶ್ರಮದಿಂದ ಬರ್ತಾ ಇದೀವಿ, ಹೇಳ್ಕೋಬಾರ್ದು ನಮ್ಮ ಶ್ರಮನ. ಎರಡು ಜನ ಬಾಣ್ತೀರು ಮನೇಲಿ, ಎರಡು ಜನ ಮೇಂಟೈನ್ ಮಾಡ್ಬೇಕು ಖರ್ಚು ವೆಚ್ಚಕ್ಕೆ. ಈ ತರ ಎಲ್ಲಾವೆ. ಈಗ ಇನ್ನು ಒಂದ್ ಮಗಳವಳೆ, ಮಗಳು ಬಿಡಿ ಯಾರು ಮಾಡ್ಕೋತಾರೆ, ಮಗಂದು ಒಂದ್ ಹಂತ ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ. ಆಗುತ್ತೆ, ಒಳ್ಳೇದಾಗುತ್ತೆ. ಯಾಕೆಂದ್ರೆ ನಿಮ್ಮ ಶ್ರಮಕ್ಕೆ ಪ್ರತಿಫಲ ದೊರಕೇ ದೊರಕುತ್ತೆ. ಅದ್ರ ಬಗ್ಗೆ ಯಾಕೆಂದ್ರೆ ನಾವು ಮಾಡೋದಷ್ಟೇ ನಮ್ ಕೆಲ್ಸ, ಫಲ ಫಲ ಅವನಿಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ ದೊಡ್ಡವರು. ಹಾಗಾಗಿ ಕೃಷಿಯಲ್ಲಿ ನೀವೇನು ಮಾಡ್ತಾ ಇದ್ದೀರಿ, ಇರುವಂತ 2 ಎಕರೆನಲ್ಲಿ ನೀವು ಇಡೀ ನಿಮ್ಮ ಸಂಸಾರವನ್ನ ನಿಭಾಯಿಸ್ಕೊಂಡು ಇಲ್ಲಿವರೆಗೆ ಬಂದಿದ್ದೀರಿ, ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನು ರೂಪಿಸ್ಕೊಟ್ಟಿದ್ದೀರಿ, ಮಕ್ಕಳು ಮದುವೆ ಮಾಡಿದ್ದೀರಿ ಒಳ್ಳೆ ಕಡೆ, ಮಗನ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದೀರಿ, ಇದೆಲ್ಲದಕ್ಕಿಂತ ಇನ್ನೇನು ಬೇಕು ಕೃಷಿಯನ್ನು ನಂಬ್ಕೊಂಡು? ಸರ್ ನನಗೆ ಇನ್ನೇನು ಅನ್ಸೋಕ್ಕಿಲ್ಲ ಸರ್. ನನಗೆ ಅಡಿಕೆ ತೆಂಗು ಫಲ ಬರಬೇಕು, ನನ್ನ ಮನ್ನ ಮನೆ ಚೆನ್ನಾಗಿರ್ಬೇಕು ಅಂದರೆ ಕೈಲಿಗೆ ಹಣ ನಕ್ಕಾಸು ಹೋಗ್ತದೆ. ನಮ್ಮ ಹುಡುಗೊಂದು ಒಳ್ಳೇದೊಂದು ಕೆಲಸ ಬೇಕು, ಅವೆರಡು ನೋಡಿದ್ರೆ ಸಂತೋಷ ಭಾಗ್ಯ ನನಗೆ ಅಷ್ಟೇನೆ. ಒಟ್ಟಿನಲ್ಲಿ ನೀವು ಇಷ್ಟೆಲ್ಲ ನಿಭಾಯಿಸಿದ್ದು ನಿಮ್ಮ 2 ಎಕರೆ ಕೃಷಿ ಭೂಮಿನಲ್ಲಿ. ಇದಕ್ಕೆಲ್ಲ ಕಷ್ಟಪಟ್ಟು ಕದಿಪಾಯ ಮಾಡಿದವರು ನಮ್ಮ ತಂದೆ ತಾಯಿದ್ರು, ಭಾರಿ ಕಷ್ಟಪಟ್ಟವ್ರೆ. ಈ ಮಟ್ಟಿಗೆ ನಮ್ಮ ಅಣ್ಣವ್ರನ್ನ ಓದಿಸ್ಕೊಂಡು ಆ ಕಾಲದಲ್ಲಿ ನಮ್ಮ ತಮ್ಮನ ಓದಿಸಿ ಅವ್ರು 1.5 ಎಕರೆಯಲ್ಲಿ ಒಂದು ಮನೆ ಕಟ್ಟಿ 2 ಎಕರೆ ಭೂಮಿ ತೆಗೆದು ಅಣ್ಣನ MA ಮಾಡಿಸಿ ಅವರೆಲ್ಲ ಹದಿಪಾಯ ಹಾಕಿ ಚೆನ್ನಾಗಿ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ನಾವು ಹಂತದಲ್ಲಿ ಸರ್. ಅವ್ರದ್ದು ಶ್ರಮ ಜಾಸ್ತಿ ಸರ್. ಒಟ್ಟಿನಲ್ಲಿ ನೀವು ಕಷ್ಟಪಟ್ಟಿರೋದ್ರಿಂದ ನಿಮ್ಮ ಮಕ್ಕಳು ಕೂಡ ಒಂದು ಹಂತಕ್ಕೆ ತರೋದಕ್ಕಾಯ್ತು ಸರ್. ಅವಾಗ ನಾವು ಅವತ್ತೆಲ್ಲ ಕಷ್ಟ ಎಲ್ಲ ಅನುಭವಿಸಿದೀವಿ, ಚಿಕ್ಕದ್ರಲ್ಲೆಲ್ಲ ಅನುಭವಿಸಿರೋದಕ್ಕೆ ಆ ಶ್ರಮಕ್ಕೆ ನಮ್ಮ ಮಕ್ಕಳನ್ನು ನಾವು ಈ ಥರ ಆಗಬಾರ್ದು, ಅವರು ಒಂದು ಬೆಳವಣಿಗೆ ಚೆನ್ನಾಗಿರಲಿ. ನಮ್ಮದೆಲ್ಲ ಹೋಯ್ತು ಕಾಲ ಮೀರೋಯ್ತು, ಇನ್ನು ಇನ್ನು ಮಕ್ಕಳು ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಎಲ್ಲ ಭಾರಿ ಶ್ರಮ ಪಟ್ಕೊಂಡು ಬಂದಿದ್ದೀವಿ ಸರ್. ಆಗಲಿ ಮಹೇಂದ್ರ ನಾಯ್ಕರ, ಇಷ್ಟೊತ್ತು ನಮ್ಮ ಕೇಳುಗರೊಂದಿಗೆ ನಿಮ್ಮ ಕೃಷಿ ಜೀವನದ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ, ಒಳ್ಳೇದಾಗಲಿ. ನಿಮ್ಮ ಜೊತೆಯಲ್ಲಿ ಯಾರಾದರೂ ನಮ್ಮ ಕೃಷಿಕರು ಮಾತಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. 9741170041 97411700041 ಮತ್ತೊಮ್ಮೆ ಹೇಳಿ. 97411700041 ಒಳ್ಳೆಯದು ಮದನಕ್ರೆ, ನಿಮ್ಮ ಮುಂದಿನ ಕೃಷಿ ಜೀವನ ಯಶಸ್ವಿಯಾಗಿ ಸಾಗಲಿ ಅಂತ ಹೇಳ್ತಾ ನಮ್ಮ ಮಾತುಕತೆಯನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ, ನಮಸ್ತೆ.